ಬಿಜೆಪಿ ಮಹತ್ವದ ಸಭೆ. ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ. ಮಾನವ ಸರಪಳಿ ನಿರ್ಮಿಸುವ ಮೂಲಕ ಸಂವಿಧಾನದ ಬಗ್ಗೆ ಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ. ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग माडिसि नावु बेळे विमेय दूरागिसितेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಆಮೇಲೆ ಹತ್ರ ಸಾಧಾರಣ ಒಂದು 2010 ಅಥವಾ 12 ಕಾಂಟ್ರಾಕ್ಟರ್ ಫುಲ್ ಟೈಮ್ ಜಾಬೇ ನಂದು. ಆವಾಗ ನನ್ನ ಲೈಫಲ್ಲಿ ಒಬ್ರು ಅಶೋಕ್ ಭಟ್, ಅಶೋಕ್ ಎಚ್ ಅಂತೇಳಿ ಹಸನ್ ಕಾಂತ್ ಹೇಳುವ ಊರಿನವರು, ಅವರು ಅವರ ಪರಿಚಯ ಆಯಿತು. ಅವರ ಒಂದು ಇನ್ಫ್ಲೂಯೆನ್ಸ್ ಇಂದಾಗಿ ಅವರ ಒಂದು ಕೃಷಿ ನೋಡಿ ಆಗುವಾಗ ನನಗೊಂದು ಕೃಷಿ ಬಗ್ಗೆ ಆಸಕ್ತಿ ಹುಟ್ಟಿತ್ತು. ಮೂಲತಃ ನಾನು ಕೃಷಿಕನೇ, ನನ್ನ ಅಪ್ಪನು ಕೃಷಿಕ, ಅಜ್ಜನು ಕೃಷಿಕ. ಆ ಒಂದು ರಕ್ತದ ಗುಣದಿಂದಲೇ ಏನೋ ನಾನು ಕೃಷಿಗೆ ಸ್ವಲ್ಪ ಆಕರ್ಷಣೆಗೆ ಒಳಗಾದೆ, ಕೃಷಿಗೆಳಿದೆ. ಆಮೇಲೆ ಕ್ರಮೇಣ ನನಗೆ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಈ ಉದ್ಯಮ ಅಂತ ಹೇಳಿದ್ರೆ ಒಂಥರ ಏನು ಅಂತ ಹೇಳಿದ್ರೆ, ನಾವು ಎಷ್ಟು ಸಮಯ ದುಡಿತೇವೆ ಅಲ್ಲಿವರೆಗೆ ಮಾತ್ರ ಅದರ ಇನ್ಕಮ್ ಬರ್ತದೆ. ಯಾವಾಗ ನಾವು ದುಡಿದು ನಿಲ್ಲಿಸ್ತೇವೆ ಅವಾಗ ಇನ್ಕಮ್ ನಿಲ್ತದೆ, ಆದರೆ ಅದು ಮತ್ತೆ ಮುಂದೆ ಹೋಗೋದಿಲ್ಲ. ಅದು ಕೃಷಿ ಹಾಗಲ್ಲ. ಇವತ್ತು ಅಡಿಗೆ ಹಾಕಿದ್ರೆ ನಾಳೆ ಹಾಕ್ಬೋದು, ಎಲ್ಲಿ ಹೋಗೋದಿಲ್ಲ ಅದು. ಅಥವಾ ಇವತ್ತು ಔಷಧಿ ಹೊಡೆಯಿದ್ರೆ ನಾಳೆ ಹೊಡಿವ, ಏನು ತೊಂದರೆ ಇಲ್ಲ. ಆದರೆ ಬಿಸ್ನೆಸ್ ಅಲ್ಲಿ ಹಾಗಲ್ಲ. ಇವತ್ತು ಮಾಡೋ ಕೆಲಸ ನಾನು ಇವತ್ತೇ ಮಾಡಬೇಕು, ನಾಳೆ ಕೆಲಸಕ್ಕೆ ನಾನು ಇವತ್ತೇ ಚಿಂತೆ ಮಾಡಬೇಕು. ಇದು ತುಂಬ ಟೆನ್ಷನು. ಮತ್ತೆ ಒಂದೊಂದು ಹತ್ರ, ನನಗೆ 60 ಆಯ್ತು ಈಗ, ಒಬ್ಬ ಮನುಷ್ಯನಿಗೆ ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು ಬೇಕೇ ಬೇಕು. ಆ ರಿಟೈರ್ಮೆಂಟ್ ಆಗಬೇಕು ಅಂತ ಆದರೆ ನಾನು ಆ ರಿಟೈರ್ಮೆಂಟ್ಗೆ ಒಂದು ಪ್ರಿಪರೇಷನ್ ಆಗಬೇಕು. ಅದಕ್ಕೆ ನಾನೇನು ಮಾಡಿದೆ, ಪೂರ್ವಭಾವಿಯಾಗಿ ಒಂದು 10-12 ಮೊದಲೇ ನಾನು ಕೃಷಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ತೋರಿಸ್ತಾ ಇದನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡಿದೆ. ಕಡಿಮೆ ಮಾಡ್ತಾ ಮಾಡ್ತಾ ಈಗ ಅಂತೂ ನಾನು ಫುಲ್ ಟೈಮ್ ಕೃಷಿಕ ಆದೆ. ಈಗ ಕೃಷಿ ಅಂತ ಹೇಳಿದರೆ ಏನು ಕೃಷಿ ಮಾಡ್ತಾ ಇದ್ದೀವಿ? ನನ್ನ ತೋಟ ಏನು ಭಾರಿ ಒಳಗೇನಿಲ್ಲ, ರಾಜರಸ್ತೆಯಿಂದ 1 ಒಳಗಡೆ ಇರೋದು. ತುಂಬ ಎತ್ತಿನ ಗಾಡಿಯಲ್ಲಿ ಜೀಪಲ್ಲಿ ಹೋಗುವಂತ ಜಾಗ ಏನಲ್ಲ ಅದು. ಎಕ್ದಮ್ ನನ್ನ ಜಾಗ ಭಾರಿ ತುಂಬ ಲೆವೆಲ್ ಇದೆ, ಕ್ರಿಕೆಟ್ ಗ್ರೌಂಡ್ ಆಗಿದೆ ನನ್ನ ಜಾಗ. ಅಲ್ಲಿ ಅಡಿಕೆ, ಮತ್ತೆ ಅಡಿಕೆ, ತೆಂಗು, ಕರಿಮೆಣಸು, ಮತ್ತೆ ಸ್ವಲ್ಪ ಹಣ್ಣಿನ ಗಿಡಗಳು, ಬಾಳೆ, ಇದನ್ನೆಲ್ಲ ಬೆಳೆಸ್ತಾ ಇದ್ದೇನೆ. ಮುಖ್ಯವಾಗಿ ಮೊದಲಿಂದಲೂ ಕೂಡ ನಮ್ಮ ಕರಾವಳಿಯ ಜನಗಳು ಅಡಿಕೆಯನ್ನು ಬೆಳೆಸ್ತಾ ಇರುವಂಥವ್ರು. ನೀವು ಏನೋ ಅಡಿಕೆ ಗಿಡಗಳನ್ನು ಹಾಕಿದ್ದೀರಿ? ನಾನು ಈಗ ಸದ್ಯ ಅದೇ ಇಂಟರ್ಮಂಗಳ, ಮಂಗಳ ಮತ್ತು ಲೋಕಲ್, ಇದು ಮೂರು ವೆರೈಟಿ ನನ್ನ ಹತ್ರ ಇದೆ ಈಗ. ಅದಾದಮೇಲೆ ಈಗ ಪುನಃ ಇನ್ನೊಂದು 2,000 ಗಿಡ ಹೊಸತು ಹಾಕಿದ್ದೇನೆ. ಹಾಂ ಸರಿ. ಈಗ ಈ ಇಂಟರ್ಮಂಗಳ, ಮಂಗಳ ಮತ್ತು ಊರಿನ ಗಿಡ, ಇದರಲ್ಲಿ ವ್ಯತ್ಯಾಸಗಳೇನದು? ಇಂಟರ್ಮಂಗಳಕ್ಕೆ ಆಯುಷ್ಯ ಕಡಿಮೆ, ಹೈಟ್ ಕಡಿಮೆ ಅದು. ಆದರೆ ಅದು ಯಾವಾಗಲೂ ಆಯುಷ್ಯ ಕಡಿಮೆ ಇದ್ದದ್ದು ಉತ್ಪತ್ತಿ ಜಾಸ್ತಿ ಕೊಡ್ತದೆ. ಆದರೆ ಇಂಟರ್ಮಂಗಳ ನಮ್ಮ ವಾತಾವರಣಕ್ಕೆ ಹೊಂದಿಕೆ ಆಗೋದಿಲ್ಲ ಅದು. ಅದು ಅಡಿಕೆ ಸರಿ ಹಣ್ಣಾಗದೇ ಇರ್ತದೆ, ಒಂಥರ ಅರ್ಧ ಹಣ್ಣಾದಾಗೆ ಕಾಣ್ತದೆ, ಅದು ಬಟ್ ಅದು ಕಾಯಿ ಅಡಿಕೆ ಇರ್ತದೆ, ಪೂರ್ತಿ ಹಣ್ಣಾಗೋದಿಲ್ಲ ಅದು. ಮತ್ತೆ ಕಾಯಿಯ ಸಂಖ್ಯೆ ಜಾಸ್ತಿ ಇರುವ ಕಾರಣ ಕೊಳೆ ರೋಗ ಬೇಗ ಅಟ್ಯಾಕ್ ಆಗ್ತದೆ. ಆದ ಕಾರಣ ಏನಾದ್ರು ಇಂಟರ್ ಮಂಗಳ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಆಗ ನಂತರ ಆ್ಯಕ್ಚುಲಿ ಒಂದು 1,000 ಇಂಟರ್ ಮಂಗಳ ಇದೆ ಈಗ, ಅದು ಸಾಧಾರಣ 10-12 ವರ್ಷ ಆಯಿತು. ಈ ವರ್ಷ ಅದನ್ನು ಕಡಿದು ಅದಕ್ಕೆ ರೀಪ್ಲ್ಯಾಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ, ಗಿಡ ತಂದು ರೆಡಿ ಮಾಡ್ತಾ ಇದ್ದೇನೆ. ಮಂಗಳವ, ಮಂಗಳ ಇದ್ದದಲ್ಲಿ ಮೋಸ ಇಲ್ಲ, ತೊಂದರೆ ಇಲ್ಲ. ಯಾಕಂತೇಳಿ ಒಂದು 20-22 ವರ್ಷದವರೆಗೆ, ಅದರ ಆ್ಯಕ್ಚುಲಿ ಅದರ ಪೀಕ್ 10 ವರ್ಷ, ಆದರೆ ಒಂದು 20-25 ವರ್ಷದವರೆಗೆ ತೊಂದರೆ ಇಲ್ಲ. ಅದಕ್ಕೂ ಕೂಡ ಕೊಳೆ ರೋಗದ ಸ್ವಲ್ಪ ಹಾವಳಿ ಜಾಸ್ತಿ. ಆದರೆ ಅದರ ಲೋಕಲಿಗೆ ನಾವು ಕಂಪೇರ್ ಮಾಡಿದರೆ ಮಂಗಳ ಬೆಟರ್. ಯಾಕೆಂತ ಹೇಳಿದರೆ ಅದು ಲೋಕಲು 50 ವರ್ಷ ಕೊಡುವಂಥದ್ದು, ನಾವು 10 ವರ್ಷದಲ್ಲಿ ಕೊಡ್ತದೆ. ನಮಗೆ ಬೇಕಾದ ಇನ್ಕಮ್ ಈಗ, ಆ ಇನ್ಕಮಿಗೆ ಬೇಕಾಗಿ ನಾವು ಮಂಗಳವನ್ನು ಈಗ ಇದು ಮಾಡೋದು ಒಳ್ಳೆಯದು. ನಿಮ್ಮಲ್ಲಿರುವ ಎಲ್ಲ ಗಿಡದಲ್ಲಿ ಕೂಡ ಹೆಚ್ಚಾಗಿ ಮಂಗಳ ಮತ್ತು ಇಂಟರ್ ಮಂಗಳ. ಹೌದು. ಮತ್ತು ಊರಿದ್ದು ಕೂಡ. ಹೌದು. ಊರಿನ ಗಿಡಗಳನ್ನು ಇಟ್ಕೊಳ್ಳೋದು ಏನಿಗೆ? ಊರಿನ ಗಿಡ ಅಂತ ಹೇಳಿದರೆ ಊರಿನ ಗಿಡ ಫಸಲು ಕೊಡುವುದೇ ಅದು 20 ವರ್ಷ ನಂತರ. ಅಷ್ಟವರೆಗೆ ಅದೇನು ಅಷ್ಟು ದೊಡ್ಡ ಫಸಲು ಕೊಡುವುದಿಲ್ಲ ಅದು. ಆಮೇಲೆ ಅದು ಮಂಗಳವಾಗಿ ನಮಗೆ ಲಾಭದಾಯಕವಾದಂಥ ಒಂದು ಮರ ಅದು. ಮತ್ತು ತುಂಬ ಆಯುಷ್ಯ ಜಾಸ್ತಿ, ಅದಕ್ಕೆ ಕಾಯಿಲೆ ಕಡಿಮೆ ಅಂತ ಲೆಕ್ಕ. ಮತ್ತು ಮಾಮೂಲು ನಾನು ಬೋರ್ಡ್ ಮಿಕ್ಸರನ್ನೇ ನಾನು ಸ್ಪ್ರೇ ಮಾಡಿದವ್ರು, ಬೇರೆ ಯಾವುದೇ ರಾಸಾಯನಿಕ ನಾನು ಹೆಚ್ಚಾಗಿ ಅದಕ್ಕೆ ಉಪಯೋಗ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಒಂದು ಅಡಿಕೆ ಮರಕ್ಕೆ ಸಿಂಗಾರಕ್ಕೆ ಪರಾಗಸ್ಪರ್ಶ ಆಗಬೇಕಾದ್ರೆ ಜೇನುನೊಣಗಳದ ಅವಶ್ಯಕತೆ ತುಂಬ ಇದೆ. ನಾವು ಈ ವಿಷವನ್ನೆಲ್ಲ ಅದಕ್ಕೆ ಬೋರ್ಡದ ಒಟ್ಟಿಗೆ ನಾವು ಸ್ಪ್ರೇ ಮಾಡಿದರೆ ಜೇನುನೊಣ ಬರುವುದಿಲ್ಲ ಅಥವಾ ಸಾಯ್ತದೆ ಅದು. ಮತ್ತು ಜೇನುನೊಣದ ನಾಶ ಮಾಡೋದು ಅಂತ ಹೇಳಿದರೆ ಅದು ನಮ್ಮ ನಾಶ ಮಾಡಿಕೊಂಡಾಗೆ. ಯಾಕಂತೇಳಿದರೆ ಅದು ಇರುವಲ್ಲಿವರೆಗೆ ನಾವು ಜೀವಂತ ಇರ್ತೇವೆ ಅಂತೇಳಿ ಯಾವುದೋ ಒಂದು ಪುಸ್ತಕದಲ್ಲಿ ಓದಿದಾಗ ನೆನಪು ನನಗೆ. ಅಂದರೆ ಅಷ್ಟೊಂದು ಮನುಷ್ಯನ ಜೀವನದಲ್ಲಿ ಜೇನುನೊಣದ ಒಂದು ಇನ್ಫ್ಲುಯೆನ್ಸ್ ಇದೆ. ಹಾಗಾಗಿ ನೀವು ಅದಕ್ಕೆ ಹೆಚ್ಚು ವಿಷ ಕಡಿಮೆ ಮಾಡಿ. ಈಗ ಬೋರ್ಡ್ ಮಿಶ್ರಣವನ್ನು ಹೇಗೆ ಕೊಡ್ತೀರಿ ಪ್ರತಿ ವರ್ಷ? ಆಕ್ಚುಲಿ ಅದು 1:1 ಕೊಡಬೇಕು. ಈಗ 2 kg ಸುಣ್ಣಕ್ಕೆ 2 kg ಮೈಲ್ಸುತ್ತನ್ನು ಹಾಕಿ, ಮತ್ತು ಬೇಕಿದ್ದರೆ ಸ್ಪ್ರೆಡ್ಡರ್ ಸ್ವಲ್ಪ ಹಾಕ್ಬೋದು, ಗಮ್ ಹಾಕ್ಬೋದು. ಗಮ್ ಅಂತ ಹೇಳಿದರೆ ಹೆಚ್ಚಾಗಿ ರಾಳವನ್ನು ನಾವು ಗಮ್ ಅಂತ ಹೇಳ್ತೇವೆ. ಈಗ ಹೆಚ್ಚಿನ ರೈತರು ಏನು ಮಾಡ್ತಾರೆ, ಈ ಸ್ಪ್ರೆಡ್ಡರನ್ನೇ ಗಮ್ ಅಂತ ಹೇಳ್ತಾರೆ, ಗಮ್ ಪಾಡ್ನ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಗಮ್ ಅಲ್ಲ, ಅದು ಸ್ಪ್ರೆಡ್ಡರ್. ಯಾಕೆಂತ ಹೇಳಿದರೆ ನಾವು ಕೆಳಗಿಂದ ಸ್ಪ್ರೇ ಮಾಡುವಾಗ ಎಲ್ಲ ಅಡಿಕೆಗೂ ಅದು ಸ್ಪ್ರೇ ಹೋಗೋದಿಲ್ಲ. ಅವಾಗ ಸ್ಪ್ರೆಡ್ಡರ್ ಇದ್ದರೆ ಏನಾಗ್ತದೆ ಅಂತೇಳಿ ಅದು ಔಷಧವನ್ನು ಬೇರೆ ಬೇರೆ ಕಡೆಗೆ ಅದು ಅದಷ್ಟಕ್ಕೆ ಅದು ಹಬ್ಬಿಗೋಡು ಹೋಗ್ತದೆ. ಉದಾಹರಣೆಗೆ ಒಂದು ಪೇಪರಿಗೆ ಬರೇ ನೀರನ್ನು ಹಾಕಿದರೆ ಅದು ಅಲ್ಲೇ ಇರ್ತದೆ ಒಂದು ರಟ್ಟಿಗೆ. ಅದರ ಬದಲಿಗೆ ಸ್ಪ್ರೆಡ್ಡರ್ ಮಿಕ್ಸ್ ಮಾಡಿ ಆ ನೀರನ್ನು ಹಾಕಿದರೆ ವಿದಿನ್ ಸೆಕೆಂಡ್ ಆ ಇಡೀ ರಟ್ ಅನ್ನೋದು ವ್ಯಾಪಿಸ್ತದೆ. ಅಂದರೆ ಆ ಸ್ಪ್ರೆಡ್ಡರ್ ಇರುವಂಥದ್ದು ಅದು ಕೊನೆ ನೀಡಿ ಆವರಿಸಲಿಕ್ಕೆ ಹೊರತು ಗಮ್ಮಲ್ಲ ಅದು. ಹಾಗೆ ಸ್ಪ್ರೆಡ್ಡರು ಮೈಲ್ಸುತ್ತು ಮತ್ತು ಸುಣ್ಣವನ್ನು 1:1 ಸಮಪಾತದಲ್ಲಿ ಹಾಕಬೇಕು. 2 kg 2 kg ಹಾಕಬೇಕು. ಹಾಕಿದರೆ ಅದು pH ವ್ಯಾಲ್ಯೂ ಈಕ್ವಲ್ ಆಗಿ ಬರ್ತದೆ, ಅದು ಅದರ ಬಣ್ಣ ಆಕಾಶ ನೀಲಿ ಬಣ್ಣಕ್ಕೆ ತಿರುತ್ತದೆ. ಅದು ಹಾಗಿದ್ದರೆ ಮಾತ್ರ ಅದು ಬೋರ್ಡ್ ಮಿಕ್ಸ್. ಯಾವುದೇ ಅದು ಬಣ್ಣ ತಿರುಗಿತು ಅಂತಾದರೆ ಅಥವಾ ಇನ್ಯಾವುದೋ ಇನ್ನೊಂದು ಕೆಮಿಕಲ್ ಅದಕ್ಕೆ ಸೇರಿಸಿದರೆ ಬಣ್ಣ ತಿರುಗ್ತದೆ. ಹಾಗೆ ಬದಲಾಯಿತು ಅಂತಾರೆ ಅದು ಖಂಡಿತ pH ವ್ಯಾಲ್ಯೂ ಹಾಳಾಗ್ತದೆ, ಅದು ಬೋರ್ಡ್ ಮಿಕ್ಸ್ ಆಗುವುದಿಲ್ಲ. ಏನು ಪರಿಣಾಮ ಅದು ಕೊಡಬೇಕು ಅಡಿಕೆ ಮೇಲೆ ಆ ಪರಿಣಾಮ ಅನ್ನೋದು ಬೀರುವುದಿಲ್ಲ. ಈಗ ಈ ಮೈಲ್ತುತ್ತು ಅನ್ನುವಂಥದ್ರಲ್ಲಿ ಕೂಡ ಮಿಕ್ಸ್ ಬರ್ತದೆ ಅಂತ ಹೇಳ್ತಾರೆ. ಹೌದು, ಹಾಗೆ ಹೇಳ್ತಾರೆ. ಮೈಲ್ಸುತ್ತು ಅಂತ ಹೇಳಿದರೆ ಅದು ತಾಮ್ರ. ಹೌದು, ತಾಮ್ರದ ಆಕ್ಸೈಡ್ ರೂಪ ಅದು. ಅದರಲ್ಲಿ ಮಿನಿಮಮ್ ಒಂದು 24% ತಾಮ್ರದ ಅಂಶ ಇರಬೇಕು. ಅದರಷ್ಟು ಇರುವುದಿಲ್ಲ, 16-18 ಮೇಲೆ ಇರುವುದಿಲ್ಲ. 24% ಬರೀ ರೇರ್ ಅಂತ ಹೇಳುದು ಕೇಳಿದೆ ನಾನು. ಅಂತ 18% ಅಂತ ಇರ್ತದೆ. ಅಂತ ಕಂಪನಿ ಹುಡುಕ್ಬೇಕು ನಾವು. ಹುಡುಕಿ ಅಗತ್ಯ ಬಿದ್ದರೆ ಲ್ಯಾಬಲ್ಲಿ ಟೆಸ್ಟ್ ಮಾಡಬೇಕು. ನಮ್ಮ ಸೂರತ್ಕಲ್ NITKಯಲ್ಲಿ ಲ್ಯಾಬ್ ಇದೆ, ಟೆಸ್ಟ್ ಮಾಡ್ತಾರೆ. ಅಲ್ಲಿ ಕೊಂಡು ಅನುಮಾನದಲ್ಲಿ ಟೆಸ್ಟ್ ಮಾಡ್ಬೋದು. ಅಂತ ಮೈಲ್ಸುತ್ತನ್ನು ಉಪಯೋಗ ಮಾಡಿದ್ರೆ ಒಳ್ಳೇದು. ಸರಿ, ಈಗ ಕ್ಯಾಂಪ್ಕದವ್ರು ಕೂಡ ಮೈಲ್ಸುತ್ತು ಕೊಡ್ತಾ ಇದ್ದಾರೆ, ಅದು ಒಳ್ಳೇದಿದೆ ಅಂತ ತೊಂದರೆ. ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದು ಸರಿ. ಈಗ ಇದನ್ನು ಬಿಡಲಿಕ್ಕೆ ಪ್ರತಿ ವರ್ಷವೂ ಕೂಡ ಆಳು ಕಾಳುಗಳ ಕೊರತೆ, ಬಿಡುವವರ ಕೊರತೆ ಅಂತ ಹೇಳಿ ತುಂಬ ಗಡ ಕೇಳಿದ್ದೇವೆ. ನಿಮಗೆ ಅಂಥದ್ದೇನಾದರೂ ಉಂಟಾ? ನನಗೆ ಅಂತ ಹೇಳಿದರೆ ಬಿಡಲಿಕ್ಕೆ ಅಂತ ಸಮಸ್ಯೆ ಆಗಲಿಲ್ಲ. ಯಾಕಂದರೆ ನನ್ನ ರೆಗ್ಯುಲರ್ ವರ್ಕರೇ ಇದ್ದಾನೆ, ಅವನೇ ಬಿಡ್ತಾನೆ. ಮತ್ತು ನಾನೇ ಒಂದು ಅದೇನೋ ಈಗ ಮಾರ್ಕೆಟಿಗೆ ಒಂದು ಹೊಸತ್ತೊಂದು ಏರಿಯಲ್ ಟೈಪ್ ಏನೊಂದು ಬಂದಿದೆ ಈಗ ಪೈಪು, ಬಟ್ ನಾನು ಅದನ್ನು ತಗೊಳ್ಳಿಲ್ಲ. ಯಾಕೆ ಅಂತ ಹೇಳಿದರೆ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಈ ದೋಟಿ ಬಿದಿರು ಅಂತೇಳಿ ಒಂದು ಸಿಗ್ತದೆ. ಹೌದು. ಅದರಲ್ಲಿ ಉದ್ದದನ್ನು ಕಟ್ ಮಾಡಿ ಬೇಸಿಗೆಯಲ್ಲಿ ಒಣಗಿಸಿಟ್ಟರೆ ಅದು ತುಂಬ ಉದ್ದ ಇರ್ತದೆ, ಒಂದು 40-50 ಫೀಟ್ ಉದ್ದದವರೆಗೂ ದೊಡ್ಡ ಸಿಗ್ತದೆ. ಕಟ್ಟು ನಾನು ಅದರ ತುದಿಗೆ ನಾನು ಫಿಕ್ಸ್ ಮಾಡಿರ್ತೇನೆ, ಅದರ ಗೇಟ್ ವಾಲನ್ನು ಕೆಳಗೆ ಫಿಕ್ಸ್ ಮಾಡಿರ್ತೇನೆ. ಅವಾಗ ಏನಾಗ್ತದೆ, ನನಗೆ ನೆಲದಿಂದಲೇ ಬಿಡ್ಲಿಕ್ಕೆ ಆಗ್ತದೆ. ಇವರು 50-60 ಸಾವಿರ ರೂಪಾಯಿ ಕೊಡುವುದನ್ನು ನಾನು 2,000 ರೂಪಾಯಿ ಮಾಡ್ತೇನೆ. ಫೈಬರ್ ದೊಟ್ಟಿ ಉಪಯೋಗಿಸಲಿಲ್ಲ, ನಾನು ಉಪಯೋಗಿಸಲಿಲ್ಲ. ಆದ್ರಿಂದ ಸಾಮಾನ್ಯ ಹಳ್ಳಿಗಳಲ್ಲಿ ಈ ತರದ ದೋಟಿಯನ್ನು ಮಾಡಬಹುದು, ಮಾಡಿದ್ದಾರೆ ಎಷ್ಟೋ ಜನರದ ಇದೆ ಅದು. ನಾನಂತೂ ಅದನ್ನು ಇದು ಮಾಡ್ತಾ ಇದ್ದೇನೆ. ಮತ್ತೆ ಇನ್ನು ಕೆಲವು ಮರಕ್ಕೆ ಹತ್ತಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಇನ್ನೊಂದು ದೋಟಿ ಇದೆ ನನ್ನ ಹತ್ರ, ರೆಡ್ಮಿ ಕಂಪನಿಯವ್ರದ್ದು ಒಂದು ದೋಟಿ ನಾನು ಖರೀದಿ ಮಾಡಿದ್ದೆ ತುಂಬಾ ವರ್ಷದ ಹಿಂದೆ. ಅದು ಸಾಧಾರಣ ಒಂದು 20-22 ಫೀಟ್ ಉದ್ದ ಮಾಡ್ಲಿಕ್ಕೆ ಆಗ್ತದೆ. ಏಣಿ ಇಟ್ಟು ಮರಕ್ಕೆ ಹತ್ತಾನವ, ಹತ್ತಿ ಅಲ್ಲಿ ಮನೆಯಲ್ಲಿ ಕೂತು ಅದಲ್ಲಿ ಕೂತು ಅದನ್ನು ಅಲ್ಲಿಂದ ಬಿಡ್ತಾನವ, ಬಿಟ್ಟು ದೊಡ್ಡ ಮರವನ್ನು ಕೂಡ ಕವರ್ ಮಾಡ್ಲಿಕ್ಕೆ ಆಗ್ತದೆ. ವರ್ಷಕ್ಕೆ ಎಷ್ಟು ಸಲ ಬಿಡ? ನಾನು ಹೆಚ್ಚಾಗಿ ಈಗ ನನ್ನ ತೋಟಕ್ಕೆ ಸ್ವಲ್ಪ ರೋಗ ಬರೋದು ಕಡಿಮೆ, ಯಾಕಂತ ಹೇಳಿದ್ರೆ ನನಗೆ ನೀರಿನ ಸಮಸ್ಯೆ ತುಂಬಾ ಇದೆ. ನನ್ನ ಬೋರ್ವೆಲ್ ಕತೆ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆದಿತ್ತು. ನನ್ನ ಪ್ಲಾಟ್ ಅಲ್ಲಿ 30 ಬೋರ್ವೆಲ್ ಇದೆ. 30 ಬೋರ್ವೆಲ್ ಇದೆ ಯಾಕಂತ ಹೇಳಿದ್ರೆ ಈ ಲೆವೆಲ್ ಜಾಗ ಎಲ್ಲಿ ಯಾವ ತಕೊಂಡು ಅಂತ ಕೃಷಿ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಬಟ್ ಅಲ್ಲಿ ನೀರಿದ್ರೆ ಯಾವಾಗಲೂ ಸ್ಕ್ಯಾರ್ಸಿಟಿ ಖಂಡಿತ ಇರ್ತದೆ. ಯಾವಾಗಲೂ ಭೂಮಿ ಎತ್ತು ತಗ್ಗಿದ್ರೆ ಮಾತ್ರ ಅಲ್ಲಿ ನೀರಿನ ಸೋರ್ಸ್ ಜಾಸ್ತಿ ಇರ್ತದೆ, ಹೊರತು ನನ್ನ ಆಗಿದ್ದ ಜಾಗ ಇರಬಾರದು, ಕೃಷಿಗೆ ಯೋಗ್ಯ ಅಲ್ಲ ಅದು. ಹಾಗೆ ಬೋರ್ವೆಲ್ ಮಾಡುವುದೇ ಕೆಲಸ, ನನಗೆ ಜಾಗ ಕೊಟ್ಟವರು ತುಂಬಾ ಬೋರ್ವೆಲ್ ಮಾಡಿದ್ದಾರೆ. ಆಮೇಲೆ ನಾನು 8 ವರ್ಷದಲ್ಲಿ 10 ಬೋರ್ವೆಲ್ ಮಾಡಿದ್ದೇನೆ. ಪ್ರತಿ ವರ್ಷ ಒಂದು ಬೋರ್ವೆಲ್ ಇರ್ತದೆ, ನೀರು ಇರ್ತದೆ, ಮರು ವರ್ಷಕ್ಕಾಗೂ ಅದು ಏಳು ಕಡಿಮೆ ಆಗ್ತದೆ, ಮತ್ತೆ ಪುನಃ ತೆಗಿಬೇಕು. ಈಗ 8 ವರ್ಷದಲ್ಲಿ ನಾನು ಮಾಡಿದ್ದದನ್ನೇ, ಈ ವರ್ಷವೂ ನಾನು 3 ಬೋರ್ವೆಲ್ ಮಾಡಿದ್ದೇನೆ. ಹೀಗೆ ಬೋರ್ವೆಲ್ ಜಾಸ್ತಿ ಮಾಡೋದ್ರಿಂದ ತಾಪತ್ರಯಗಳು ಜಾಸ್ತಿ ಆಗ್ತದೆ. ಈ ಸರ್ತಿ ನಾನು ನೀರಿನ ಟ್ಯಾಂಕಿ ಮಾಡುವಂತ ಹೊರಟೆ, 1.25 ಕೋಟಿ ಲೀಟರ್ ನೀರು ಟ್ಯಾಂಕಿ ಮಾಡುವಂತ ಹೊರಟೆ. ಕಾಂಕ್ರೀಟ್ ಅಲ್ಲಿ ಕೊಟೇಶನ್ ಕೇಳುವ 99 ಲಕ್ಷಕ್ಕೆ ಕೊಟೇಶನ್ ಕೊಟ್ಟಾವ. ಆ ಭೂಮಿ ಅರ್ಧ ಭೂಮಿ ನಾನು ಮಾರಬೇಕಾದಿತ್ತು, ಅದನ್ನು ಕೈ ಬಿಟ್ಟೆ. ಆಮೇಲೆ ಇನ್ನು ಇನ್ನಿಗೆ ಪಾಲಿಥಿನ್ ಪ್ಲಾಸ್ಟಿಕ್ ಹಾಕಿ ಮಾಡುವಂತ ಟ್ಯಾಂಕಿ ಇದೆ, ಅದಾದ್ರೆ ಒಂದು 20 ಲಕ್ಷ ಬೇಕು ಗರಿಷ್ಠ. ಒಂದು 80 ಲಕ್ಷ ಲೀಟರ್ ನೀರು ಬೇಕಾದರೂ ಒಂದು 20 ಲಕ್ಷ ಬೇಕು. ಹಾಗಾದ್ರೆ ಈಗ ಈ ವರ್ಷ ನಾನು ಗಿಡ ಹಾಕಿದೆ, ಹಾಗೆ ನನ್ನ ಬಜೆಟ್ ಗೊತ್ತಾಯ್ತು. ಮತ್ತೆ ಈ ವರ್ಷ ನೀರಿನ ಇದು ನನಗೆ ಕಷ್ಟ ಕಡಿಮೆ ಆಯ್ತು. ಮತ್ತೆ ನೀರಿದ್ದೊಂದು ಗುಟ್ಟು ಗೊತ್ತಾಯ್ತು ನನಗೆ. ಯಾಕೆಂತ ಹೇಳಿದ್ರೆ ನಾವು ಮೊದಲು ಕೃಷಿ ಮಾಡುವಾಗ ನೀರಿನ ಉಪಯೋಗ ಹೇಗೆ ಮಾಡ್ತಿದ್ದೆವು ಅಂತ ಹೇಳಿದ್ರೆ 24x7 ಅಂದರೆ ಏಕ್ದಮ್ ಬೋರ್ವೆಲ್ ಅನ್ನು ರನ್ ಮಾಡ್ತಾ ಮಾಡ್ತಾ ಅದರ ಕೆಪಾಸಿಟಿ 5 HP ಇದ್ರೆ ಅಥವಾ ಅದರ ಕೆಪಾಸಿಟಿ ಒಂದು ದಿವಸಕ್ಕೆ 1 ಲಕ್ಷ ಲೀಟರ್ ಇದ್ರೆ ನಾನು 2 ಲಕ್ಷ ಲೀಟರ್ ನೀರು ತೆಗಿತಾ ಇದ್ದೆ. ಅದರಿಂದಾಗ ಅದು ಬೋರ್ವೆಲ್ ಏನಾಯ್ತು ಕೊಲಾಪ್ಸ್ ಆಗುದು ಅಂತ ಹೇಳುವಂಥ ವಿಚಾರವನ್ನು ಈ ವರ್ಷ ನಾನು ಕಂಡುಕೊಂಡೆ. ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನಾನು ಬೋರ್ವೆಲ್ ಎಲ್ಲ ಬೋರ್ವೆಲ್ಗೂ 2 ಗಂಟೆಯ ಮೇಲೆ ರನ್ ಮಾಡೋದಿಲ್ಲ. 5 ಬೋರ್ವೆಲ್ ಇದೆ ನನ್ನ ಹತ್ರ ಈಗ. ಆ ಬೋರ್ವೆಲ್ನ ನೀರನ್ನು ಇನ್ನೊಂದು 2 ಲಕ್ಷ ಲೀಟರ್ನ ಒಂದು ಕಾಂಕ್ರೀಟ್ ಟ್ಯಾಂಕಿ ಮಾಡಿದ್ದೆ ನಾನು. ಆ ಟ್ಯಾಂಕಿ ಒಳಗೆ ಹಾಕ್ತಾ ಇದ್ದೇನೆ. ಅದರೊಳಗೆ ಒಂದು ಮೋಟರ್ ಆಗಿ ಆ ಮೋಟ್ರಿಂದ ನಾನು ಗಿಡಗಳಲ್ಲಿ ಲಿಫ್ಟ್ ಮಾಡ್ತಾ ಇದ್ದೇನೆ. 9000 ಡ್ರಿಪ್ಪರ್ ಒಂದೇ ಸಲ ವರ್ಕ್ ಆಗುವಂಥ ಮೋಟ್ರ್ ಅದು, ಅದರಲ್ಲಿ ನಾನು ಲಿಫ್ಟ್ ಮಾಡ್ತಾ ಇದ್ದೇನೆ. ಆದ ಕಾರಣ ನನಗೆ ಕಳೆದ ವರ್ಷ ಯಾವ ಬೋರ್ವೆಲಲ್ಲಿ ಈಲ್ಡ್ ಕಮ್ಮಿ ಆಗಿದೋ ಆ ಬೋರ್ವೆಲ್ ಈ ವರ್ಷ ಈಲ್ಡ್ ಕಮ್ಮಿ ಆಗಲಿಲ್ಲ, ಕಡಿಮೆ ಆಗಲಿಲ್ಲ. ಯಾಕಂದರೆ ನಾನು ನೀರು ತೆಗೆಯೋದಿದ್ದದ್ದು ಬರೀ ಒಂದು 30% ಮಾತ್ರ, 70% ಬೋರ್ವೆಲ್ಲೇ ಬಿಟ್ಟೆ. ಇದು ಒಂದು ಕಾರಣ ಅಂತ ಹೇಳುವಂಥದ್ದು ನಾನು ಈ ವರ್ಷ ಕಂಡುಕೊಂಡೆ. ಅದ ಕಾರಣ ಇನ್ನೂ ನನಗೆ ಬೋರ್ವೆಲ್ಲು ಮಾಡುವಂಥ ಅವಶ್ಯಕತೆ ಬರಲಿಕ್ಕಿಲ್ಲ ಅಂತ ಅನಿಸ್ತದೆ. ಒಂದು ಎರಡನೇ ಟ್ಯಾಂಕಿಯ ಮಾಡುವಂಥ ಪ್ರೋಗ್ರಾಮನ್ನು ಇನ್ನೂ ಸ್ವಲ್ಪ ವರ್ಷ ಮುಂದೆ ಹಾಕ್ಬೋದು ಅಂತ ಅನಿಸ್ತದೆ ನನಗೆ. ಅದರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲೆಲ್ಲ ಹೇಳ್ತಾರೆ ಈ ನೀರಿಂಗಿಸುವಿಕೆಯಿಂದಾಗಿ ಸ್ವಲ್ಪ ಈ ಬೋರ್ವೆಲ್ನ ಕ್ಷಮತೆಯನ್ನು ಜಾಸ್ತಿ ಮಾಡ್ತಾರಂತ ಹೇಳ್ತಾರೆ. ಆದರೆ ಅದು ದಕ್ಷಿಣ ಕನ್ನಡಕ್ಕೆ ಅದು ಉಪಕಾರಿ ಅಲ್ಲ. ಯಾಕೆಂದರೆ ನಾನು ಈ ನೀರಿಂಗಿಸುವ ಕಾರ್ಯಕ್ರಮ ನಾನು ಮಾಡಿದ್ದೇನೆ. ಅದು ಏನಾಗ್ತದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡದ ಅಂತ ಇದು ಪರಶುರಾಮ ಸೃಷ್ಟಿಯ ಭೂಮಿ ಇದು. ಇಲ್ಲಿ ನೀರು ಇಂಗಿಸಿಕೊಳ್ಳುವಂಥ ಶಕ್ತಿ ಭೂಮಿಗಿಲ್ಲ. ಅದೇನಾಗ್ತದೆ ಇಲ್ಲಿ ಅಂದರೆ ಸಿಕ್ಕಾಬಟ್ಟೆ ಮಳೆ ಬರುವ ಕಾರಣ ನೀರೆಲ್ಲ ಏನಾಗ್ತದೆ ಕೂಡಲೇ ಕೊಚ್ಚಿಕೊಂಡು ಸಮುದ್ರಕ್ಕೆ ಸೇರಿಬಿಡ್ತದೆ. ಇಲ್ಲಿ ನಮ್ಮದು ಆ್ಯಕ್ಚುಲಿ ಬರಡು ಭೂಮಿ, ಅಂದರೆ ಒಳ್ಳೆ ಸತ್ತ ಇರುವಂಥ ಮಣ್ಣೆಲ್ಲ ಸಮುದ್ರ ಸೇರಿರ್ತದೆ. ನಾವು ಕೃತಕ ಗೊಬ್ಬರಗಳನ್ನು ಹಾಕಿ ಇಲ್ಲಿ ನಾವು ಕೃಷಿ ಮಾಡೋದೇ ಹೊರತು ಇಲ್ಲಿ ಯಾವ ಕೃಷಿಗೂ ಯೋಗ್ಯ ಭೂಮಿ ಅಲ್ಲ ಇದು. ಆದರೆ ಎಲ್ಲವೂ ಕೃಷಿ ಮಾಡಲಿಕ್ಕಾಗ್ತದೆ. ಈಗ ಹಾಸನದಾಗೆ ಶಿವಮೊಗ್ಗದಾಗೆ ಯಾವುದೋ ಒಂದು ಬೆಳೆಗೆ ಸೀಮಿತವಾದ ಆಲೂಗಡ್ಡೆ ನೀರುಳ್ಳಿ ಬಟಾಟೆ ಮಾಡುವಂಥ ಆ ರೀತಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲವನ್ನು ಬಟಾಟೆಯೂ ಮಾಡ್ಬೋದು, ಕಾಫಿಯೂ ಮಾಡ್ಬೋದು, ಎಲ್ಲಕ್ಕಿಯೂ ಮಾಡ್ಬೋದು. ಆದರೆ ಯಾವುದು ಒಂದು ಆ ಸಿಸ್ಟಮ್ಯಾಟಿಕ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆಗ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಹೊರಗಿಂದ ಇಲ್ಲಿ ಫರ್ಟಿಲೈಸರ್ ಹೊರಗಿಂದ ಕೊಡಬೇಕು, ಭೂಮಿ ತಗೊಳ್ಳೋದಿಲ್ಲ. ಅದೇ ರೀತಿ ಬೋರ್ವೆಲ್ ಕೂಡ ಇಲ್ಲಿ ನೀವು ಬೋರ್ವೆಲ್ ಇಂಗಿಸಿದರೆ ಒಂದೋ ಹತ್ತಿರದ ತೋಡಲ್ಲಿ ಹೊಸರಿಯಾಗಿ ಹೊರಗೆ ಕೂಡಲೇ ಹೊರಗೆ ಬರ್ತದೆ. ಈಗ ನನಗೇನು ಅನುಭವ ಆಯಿತು ಅಂತ ಹೇಳಿದರೆ ನನ್ನ 5 ಡ್ರೈ ಬೋರ್ವೆಲಲ್ಲಿ, ಅಂದರೆ ನಾನು ಈ ಬೋರ್ವೆಲ್ ಎಲ್ಲರೂ ಹೆಚ್ಚಾಗಿ ಬೋರ್ವೆಲ್ ಮಾಡಿ ಡ್ರೈ ಆದರೆ ಅದನ್ನು ಪೈಪ್ ತೆಗೆದು ತಗೊಂಡು ಹೋಗ್ತಾರೆ. ಪೇಪರಲ್ಲಿ ನೀವು ಟಿ ವಿ ಮಾಧ್ಯಮದಲ್ಲೆಲ್ಲ ನಾವು ನೋಡ್ತಾ ಇದ್ದೇವಲ್ಲ, ಬೋರ್ವೆಲ್ಗೆ ಬಿದ್ದು ಮಗು ಬಿತ್ತು, 80 ಫೀಟ್ ಆಳಕ್ಕೆ ಬಿತ್ತು, ಅದನ್ನು ತೆಗಿಲಿಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಅಂತೇಳಿ. ಅದಕ್ಕೆ ನಾನು ಯಾವುದೇ ಬೋರ್ವೆಲ್ನ ಕೊಯಿಸಿ ತೆಗೆಯುವುದಿಲ್ಲ, ಕೇಸು ಹಾಗೆ ಬಿಡ್ತೇನೆ, ನಾನು ತೆಗೆಯುವುದಿಲ್ಲ ಅದನ್ನು. ಈಗ ಲಕ್ಷಗಟ್ಟಲೆ ರೂಪಾಯಿಯ ಕೇಸಿಮೆ ಬಂದು ನನ್ನ ಜಾಗದಲ್ಲಿ ಇದೆ, ನಾನು ತೆಗೆಯುವುದಿಲ್ಲ. ಯಾಕಂದರೆ ನಾಳೆ ಅಪಾಯ ಬೇಡ ಅಂತೇಳಿ ಅದಕ್ಕೆ ಕ್ಯಾಪ್ ಹಾಕಿ ಬಂದು ಮಾಡಿಬಿಡ್ತೇನೆ. ಈ ಬೋರ್ವೆಲ್ ನೀರಿನಲ್ಲಿ ಇಂಗಿಸುವಾಗ ನಾನು ಒಂದು ಎತ್ತರ ಜಾಗದ ಬೋರ್ವೆಲ್ ಇದೆ, ದೊಡ್ಡ ಅಂಗಳ ಇದೆ ಅಲ್ಲಿ ಸರ್, ಒಂದು 2.5 ಎಕರೆ ನನ್ನ ಅಡಿಕೆ ಅಂಗಳ ಇದೆ. ಅಂಗಳದ ಎಲ್ಲ ಬೋರ್ವೆಲ್ ಬರ್ತದೆ, ಆ ಬೋರ್ವೆಲ್ ಬುಡಕ್ಕೆ ಬರ್ತದೆ, ಅದು ಅದು ಬದಿಯಲ್ಲಿದೆ. ಆ ಬೋರ್ವೆಲ್ನಲ್ಲಿ ನಾನು ಇಂಗಿಸುವಂಥ ಅದೇ ಏನು ಮೆಥಡ್ ಇದೆ ಅದನ್ನು ನಾನು ಮಾಡಿದ್ದೇನೆ. ನೀರೆಲ್ಲ ಬೋರ್ವೆಲ್ ಇಳಿತದೆ, ಇಳಿದು ಒಂದು 15 ಮಿನಿಟ್ ಆಗುವ ಉಳಿದ ಎಲ್ಲ ಬರಡು ಬೋರ್ವೆಲ್ಗಳಲ್ಲಿ ಓವರ್ಫ್ಲೋ ಆಗಲಿಕ್ಕೆ ಶುರು ಆಗ್ತದೆ. ಅಂದರೆ ನೀರು ತೆಗೊಳ್ಳೋದಿಲ್ಲ ಅದು. ಇನ್ನೊಂದು ಅರ್ಧ ಗಂಟೆ ಕೇಳಿ ಈ ಬೋರ್ವೆಲ್ ಕೂಡ ಓವರ್ಫ್ಲೋ ಆಗಲಿ ಶುರು ಆಗ್ತದೆ. ಅಂದರೆ ನೀರು ತೆಕೊಳ್ಳೋದಿಲ್ಲ, ನೀರನ್ನು ಕೂಡಲೇ ಹೊರಗೆ ಬಿಡ್ತದೆ. ಆ ಇದು ತೆಕೊಳ್ಳುತ್ತದೆ ಅಂತೇಳಿ ತೆಕೊಳ್ಳೋದಿಲ್ಲ ಅಂತಿಲ್ಲ. ಈಗ ಒಂದು ಅರ್ಧ ಇಂಚು ನೀರು, ಒಂದು ಇಂಚು ನೀರು ಅಷ್ಟು ತಗೊಳ್ತದೆ, ಅದು ಗೊತ್ತೇ ಆಗೋದಿಲ್ಲ. ಹಾಗಂತೇಳಿ ನಾವು ಮಾಮೂಲಿ ಈಗ ಶಿವಮೊಗ್ಗ ಹಾಸನ ಸೈಡಲ್ಲಿ ನೀರು ಕೊಟ್ಟಾಗೆ ಇಲ್ಲಿ ತಗೊಳ್ಳೋದಿಲ್ಲ, ಅದು ಇಮಿಡಿಯೇಟ್ ಹತ್ತು ಮಿನಿಟಲ್ಲಿ ಎಲ್ಲ ನೀರಿಲ್ಲದ ಬೋರ್ವೆಲ್ಲೆಲ್ಲ ಓವರ್ಫ್ಲೋ ಆಗಲಿ ಶುರು ಆಗ್ತದೆ. ಆದ ಕಾರಣ ಇಲ್ಲಿ ಅದು ಸಕ್ಸಸ್ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರಿ, ಈಗ ನೀವು ಅಡಿಕೆ ಕೃಷಿಯಲ್ಲಿ ಬೋರ್ಡ ಮಿಶ್ರಣಕ್ಕಾಗಿ ನೀವು ದೋಟಿಯಿಂದಾಗಿ ಮಾಡ್ತಾ ಇದ್ರಿ, ಕೊಯ್ಲಿಕ್ಕೂ ಕೂಡ ಇದೇ ವ್ಯವಸ್ಥೆಯ? ಕೊಯ್ಲಿಕ್ಕೆ ಕೂಡ ಅದೇ ವ್ಯವಸ್ಥೆ, ಅದೇ ದೋಟಿ ಕತ್ತಿ ಕಟ್ತೇನೆ, ಅದರ ಇದು ನಾಸಿಲ್ ತೆಗಿತೇನೆ, ಕತ್ತಿ ಕಟ್ತೇನೆ, ಕತ್ತಿ ಕಟ್ಟಿ ಕತ್ತಿಯಲ್ಲಿ ಇಳಿತಾನವ, ದೊಡ್ಡ ಮರ ಆದರೆ ಹತ್ತಿ ತೆಗಿತಾನೆ. ಮತ್ತೆ ಕೊಯ್ದ ಅಡಿಕೆಯನ್ನು ಸಾಗಿಸ್ಲಿಕ್ಕೆ ಸಾಗಿಸ್ಲಿಕ್ಕೆ ನನ್ನ ಹತ್ರ ಈಗ ಇದಿದೆ, ಯಾವುದೋ ಒಂದು ಓಮಿನಿ ಇಟ್ಟುಕೊಂಡಿದ್ದೇನೆ, ನಾನು ಸೀಟ್ ಎಲ್ಲ ಕಳಿಸಿದ್ದೇನೆ, ಬರೀ ಡ್ರೈವರು ಫೆವಿಲಿಯನ್ ಪ್ಯಾಸೆಂಜರ್ ಕೂತ್ಕೊಳ್ಳೋಷ್ಟು ಮಾತ್ರ ಜಾಗ ಇರೋದು ಅಲ್ಲಿ, ಮತ್ತೆ ಪೂರ್ತಿ ಅದು ಖಾಲಿರ್ತದೆ. ತೋಟದೊಳಗೆ ಹೋಗಿ ಅಡಿಕೆಯನ್ನು ವ್ಯಾನಿಗೆ ತುಂಬಿಸ್ತಾರೆ ಎಲ್ಲ. ಅಂದರೆ ನನ್ನ ತೋಟದ ಒಳಗೆ ಪ್ರತಿ 5 ಸಾಲಿಗೆ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಕಾರು ಹೋಗುವ ರೀತಿಯಲ್ಲೇ ಇದೆ. ಆ ಅಡಿಕೆಯನ್ನು 5 ಸಾಲಿನ ಅಡಿಕೆ ಅಂತಂದು ರೋಡ್ ಸೈಡಲ್ಲಿ ಇರ್ತಾರೆ, ಒಬ್ಬ ವ್ಯಾನ್ ತಂದ ಕೂಡಲೇ ಅದಕ್ಕೆ ಲೋಡ್ ಮಾಡ್ತಾನೆ, ತಗೊಂಡು ಬರ್ತೇನೆ. ಅಕಸ್ಮಾತ್ ನನಗೆ ಪುರುಸೊತ್ತಿಲ್ಲ, ನಾನು ಇಲ್ಲಿ ಮನೇಲಿ ಇಲ್ಲ ಅಂತಾದರೆ ನನ್ನ ಹತ್ರ ಇನ್ನೊಂದು ಮೋಟೋ ಕಾರ್ಟ್ ಗಾಡಿ ಇದೆ, ಅದನ್ನು ಹೆಂಗಸರು ಕೂಡ ಆಪರೇಟ್ ಮಾಡ್ತಾರೆ. ನನ್ನ ಕೆಲಸವರು ಎಲ್ಲ ನನ್ನ ಕೆಲಸವರೆಲ್ಲ ಹೆಂಗಸರೇ, ಗಂಡಸರು ನಾನು ಇಟ್ಕೊಳ್ಳಿಲ್ಲ, ಅವರು ಕೂಡ ಆಪರೇಟ್ ಮಾಡ್ತಾರೆ. ಅವರು ಸಾಧಾರಣ ಒಂದು ಹತ್ರ ಒಂದು 100-150 ಕೆ ಜಿ ಅಡಿಕೆಯನ್ನು ಅದರಲ್ಲಿ ತುಂಬಿಸಿಕೊಂಡು ಅಂಗಳಕ್ಕೊಂಡು ಹಾಕ್ತಾರೆ, ಮತ್ತು ನನ್ನದು ಲೆವೆಲ್ ಜಾಗ, ಯಾರಿಗೂ ಕಷ್ಟ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಆಟೋಮೇಷನ್ ಒಂದು ಲೆಕ್ಕದಲ್ಲಿ ಚಿಕ್ಕದಾಗಿ ಮಾಡಿದ್ದೇನೆ. ಈಗ ಅಡಿಕೆಯಲ್ಲಿ ಪ್ರತಿ ವರ್ಷ ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ತೊಂದರೆ ಆಗಲಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಅಡಿಕೆ ಕಷ್ಟ ಆಗಬಹುದು ಅಂತ? ಇಲ್ಲ, ನಾನು ಅದನ್ನು ಒಪ್ಪುದಿಲ್ಲ. ಯಾಕೆ ಅಂತ ಹೇಳಿದರೆ ಇದು ಕ್ರಾಂತಿಯುಗ ಸರ್, ಒಂದು 50 ವರ್ಷ ಅದರ ಹಿಂದೆ ಬೇಡ ನಮಗೆ, 50 ವರ್ಷ ಇದು ಕ್ರಾಂತಿಯುಗ. ಇಲ್ಲಿ ಮೊಬೈಲು ಯಾರ ಹತ್ರ ಒಬ್ಬರ ಹತ್ರ ಇತ್ತು, ಈಗ ಮೊಬೈಲ್ ಯಾರತ್ರ ಬೇಡ ಅಂತ ಆಗಿದೆ. ಇದು ಬರೀ ಕೆಲವೇ ವರ್ಷದಲ್ಲಿ ಟಿ ವಿಯು ಮೊನ್ನೆ ಬಂತು, ಈಗ ಟಿ ವಿ ಯಾರಿಗೂ ಬೇಡ. ಈಗ ಬೇರೆ ಬೇರೆ ಮೆಥಡು ಇದೆ, ಪ್ರೊಜೆಕ್ಟರ್ ಟಿ ವಿಗಳು ಬಂದಿದೆ. ಅದೇ ರೀತಿ ಅಡಿಕೆಯನ್ನು ಕೂಡ ಹಾಗೆ, ಅಡಿಕೆ ಕಾಫಿ ಮಾಡಲಿಕ್ಕೆ ಯಾರೋ ಒಬ್ಬರು ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಬೇರೆ ಇದಕ್ಕೆ ಫ್ಯಾಕ್ಟ್ರಿ ಉಪಯೋಗಕ್ಕೆ ಬೇಕಾಗುವಂಥ ಏನು ಸಂಶೋಧನೆ ಮಾಡ್ತಾ ಇದ್ದಾರೆ, ಮತ್ತು ಉಪಯೋಗ ಜಾಸ್ತಿ ಅದರದ್ದು. ಆದರೆ ಅಡಿಕೆ ಎಲ್ಲಿ ಬೆಳೀತಾರೆ? ಒಂದು ಹಬ್ಬಬ್ಬ ಅಂದರೆ ಒಂದು 5 ಗಂಟೆಯಲ್ಲಿ ಬೆಳಿಬೋದು ಅಷ್ಟೇ. ಉಳಿದ ಕಂಟ್ರಿಗಳಿಗೆ ಅಡಿಕೆ ಬೇಡುವಾಗಾದರೆ ಅಡಿಕೆ ಬೆಳೆಗೆ ಮಾರ್ಕೆಟು ಬೀಳುವುದಿಲ್ಲ. ಅಡಿಕೆ ಬೆಳೆಗೆ ಯಾಕೆ ಯಾವಾಗ ಮಾರ್ಕೆಟ್ ಬೀಳ್ತದೆ ಅಂತ ಹೇಳಿದರೆ, ನಾವು ಏನು ಮಾಡ್ತೇವೆ, ರೈತರು ಪ್ರಾಮಾಣಿಕವಾಗಿ ಅಡಿಕೆಯನ್ನು ಅದನ್ನು ಸಂಸ್ಕರಣೆ ಮಾಡಿ ನಾವು ಮಾರುಕಟ್ಟೆಗೆ ಕೊಂಡೋಗ್ತೇವೆ. ಅಲ್ಲಿ ಏನಾಗ್ತದೆ ಅಂದರೆ ಅಡಿಕೆಯ ಕಲಬೆರಕೆ ಆಗ್ತದೆ, ಇದು ಸಮಸ್ಯೆ. ಮತ್ತು ಕಳ್ಳ ಸಾಗಾಟದಿಂದ ಅಡಿಕೆ ಬರ್ತದೆ, ಇದು ಸಮಸ್ಯೆ. ಅದು ಬಿಟ್ಟರೆ ಅಡಿಕೆಗೆ ನನ್ನ ಮಟ್ಟದಲ್ಲಿ ಅಡಿಕೆಗೆ ರೇಟ್ ಕಡಿಮೆ ಆಗೋ ಚಾನ್ಸಸ್ ಕಡಿಮೆ ಖಂಡಿತ ಇಲ್ಲ. ನಾವು ಅಂದರೆ ಭೂಮಿ ಕೃಷಿ ಜಾಸ್ತಿ ಆಗ್ಬೋದು, ಭೂಮಿ ದೊಡ್ಡದಾಗೋದಿಲ್ಲಲ್ಲ, ಭೂಮಿ ಇದ್ದಾಗಿರ್ತದೆ, ಅದೇನು ಎಕ್ಸ್ಪೌಂಡ್ ಆಗ್ತಾ ಹೋಗೋದಿಲ್ಲಲ್ಲ. ಹಾಗೆ ಅಡಿಕೆ ಆಗುವಂಥ ಜಾಗಗಳು ಅದು ಎಲ್ಲ ಕಡೆ ಈಗ ತುಂಬ ಚಳಿ ಇದರಲ್ಲಿ ಅಡಿಕೆ ಆಗೋದಿಲ್ಲ. ಅಲ್ಲಿ ಚಳಿಯಲ್ಲಿ ಏನು ಬೆಳಿಬೇಕು ಅದನ್ನೇ ಬೆಳೀತಾರೆ, ಹೊರತು ಅಡಿಕೆಯನ್ನು ಬೆಳಿಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅಡಿಕೆ ಬೆಳೆಯುವಂಥದ್ದು ವರ್ತು ಅಲ್ಲ ಅಲ್ಲಿ. ಇಲ್ಲಿ ನಾವು ಈಗ ಬಟಾಟೆ ಬೆಳೆದ್ರೆ ಏನು ಪ್ರಯೋಜನ ನಮಗೆ? ನಾವು ಬೆಳಿತೇವ? ಯಾಕೆ ಬೆಳೆದಿಲ್ಲ? ನಮಗದು ವರ್ತ್ ಅಲ್ಲ ಅದು. ಅದೇ ರೀತಿ ನಮಗೆ ಅಡಿಕೆ ವರ್ತಿಲ್ಲ, ಯಾಕಂದರೆ ಅಡಿಕೆಗೆ ನಾವು ಸೆಟ್ ಆಗಿದೆ, ಅಡಿಕೆ ನಮಗೆ ಗೊತ್ತಿರೋ ಬೆಳೆ. ಮತ್ತು ಅಡಿಕೆಗೆ ಹೇಗೆ ಮಾರ್ಕೆಟ್ ಮಾಡಬೇಕು, ಹೇಗೆ ಸಂಸ್ಕರಣೆ ಮಾಡಬೇಕು ಅಂತ ಹೇಳುವಂಥದ್ದು ನಮಗೆ ರಕ್ತಗತವಾಗಿ ಅದು ಬಂದಂಥ ಒಂದು ವಿದ್ಯೆ ಅದು. ಹಾಗಿರುವ ಕಾರಣ ಅಡಿಕೆಗೆ ಮಾರ್ಕೆಟ್ ಬೀಳ್ತದೆ ಅಂತೇಳಿ ಯಾರು ಹೇಳಿದ್ರು, ನಾನು ಒಪ್ಪುದಿಲ್ಲ ಅದನ್ನು. ಹಾಂ ಸರಿ, ಇದರ ಜೊತೆ ಬೇರೆ ಎಡೆ ಬೆಳೆಗಳನ್ನು ಏನು ಮಾಡ್ತೀರಿ? ನಾನು ಕರಿಮೆಣಸು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನನಗೆ ಜಾಗ ಕೊಟ್ಟವರು, ಅವರು ಅದ್ಭುತ ಕೃಷಿಕ ಅವರು, ಪೇಪರ್ 3 ಟನ್ ಆಗ್ತಾ ಇತ್ತು, ಅದೇ ವಿಜಯಶಂಕರ್ ಭಟ್ರು ನನಗೆ ಜಾಗ ಕೊಟ್ಟದ್ದು ಕೂಡ 3 ಟನ್ ಆಗ್ತಾ ಇತ್ತು. ಬಟ್ ಅದಕ್ಕೆ ಏನಾಗಬೇಕು ಅಂತೇಳಿದ್ರೆ ಪ್ರತಿ ತಿಂಗಳು ಅದಕ್ಕೆ ಬೋರ್ಡ್ ಮಿಕ್ಸ್ ಹಾಕಬೇಕು, ಮತ್ತು ಅಡಿಕೆ ಹಾಕುವ ಗೊಬ್ಬರ ಅದಕ್ಕೆ ಆಗೋದಿಲ್ಲ, ಹೀಗೆಲ್ಲ ಕೆಲವು ಸಮಸ್ಯೆ ಇದೆ. ಮತ್ತು ಅದಕ್ಕೆ ಮತ್ತೆ ಬೇಸಿಗೆಯಲ್ಲಿ ನೀರು ಜಾಸ್ತಿ ಆಗಬಾರ್ದು, ಅದಕ್ಕೆ ನೀರು ಜಾಸ್ತಿ ಬೇಡ, ಒಳ್ಳೆ ಮನಸ್ಸಿಗೆ ನೀರು ಜಾಸ್ತಿ ಕೇಳುವುದಿಲ್ಲ ಅದು. ಅಂಥದ್ದೆಲ್ಲ ಕೆಲವು ವಿಚಾರಗಳೆಲ್ಲ ನನಗೆ ಸ್ವಲ್ಪ ಮಾಹಿತಿಯ ಕೊರತೆಯಿಂದಾಗಿ ನಾನು ಸ್ವಲ್ಪ ಕೈ ಚುಟ್ಕೊಂಡೆ. ಅಂತೂ ಒಂದು ಒಂದು 1.5 ಟನ್ನು ನಾನು ಈಗ ಬೆಳೀತಾ ಇದ್ದೇನೆ. ಯಾವುದು ಅದರಲ್ಲಿ ಗಿಡ? ಅದೇ ಪಣಿಯೂರು ಬಳ್ಳಿ ಅಂತೇಳಿ, ಅದು ಹೆಚ್ಚಾಗಿ ಇಲ್ಲಿ ನಮಗೆ ಗೊತ್ತಿರೋದು ಅದುವೇ, ಪಣಿಯೂರು ಬಳ್ಳಿಯನ್ನೇ ನಾವು ಹೆಚ್ಚಾಗಿ ಇದು ಮಾಡ್ತೇವೆ. ಮತ್ತು ಅದರಲ್ಲಿ ಕಸಿಗೆ ಗಿಡ ಕೂಡ, ಕಸಿ ಕಟ್ಟಿದ ಬುಡದ ಬೇರೆ ಜಾತಿ ಮೇಲೆ ಪಣಿಯೂರು ಇಂಥದ್ದೆಲ್ಲ ಬರ್ತದೆ. ಬಟ್ ನನಗೆ ಅದೆಲ್ಲ ಆಸಕ್ತಿ ಇಲ್ಲ, ಯಾಕಂತೇಳಿದರೆ ಅದನ್ನು ಪ್ರತಿ ತಿಂಗಳು ಅದನ್ನು ಚಿಗುರನ್ನು ತೆಗಿತಾ ಬೇಕು, ಇಲ್ಲಾಂತೇಳಿದರೆ ಅದು ಬೆಳೀತದೆ, ಕರಿಮೆಣಸು ಬಳ್ಳಿ ಹಾಳಾಗ್ತದೆ. ಆದ್ದರಿಂದ ನಾನು ಬರೀ ಕಸಿ ಕಟ್ಟಿದ, ನಾನು ಅಷ್ಟು ಅದರ ಬಗ್ಗೆ ಉತ್ಸಾಹ ಇಲ್ಲ ನನಗೆ. ನೀವು ಇದರಲ್ಲಿ ಕೊಕ್ಕೋ ಬೆಳೆಸಿದ್ದೀರಾ? ಕೊಕ್ಕೋಕ್ಕೆ ನಾನು ವಿರೋಧಿ. ಯಾಕೆ ವಿರೋಧ ಅಂತ ಹೇಳಿದರೆ, ಒಂದು ತೋಟದೊಳಗೆ ಸರಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನನ್ನ ತೋಟ ಅಂತ ಹೇಳಿದರೆ 9-9.5 ಗ್ಯಾಪಲ್ಲಿದೆ, ಆರಾಮದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಇನ್ನು ಅಕಸ್ಮಾತ್ ಎಡೆಗಿಡ ಹಾಕಬೇಕು ಅಂತ ನನಗೇನು ಸಮಸ್ಯೆ ಇಲ್ಲ, ಮತ್ತು ಸರಿ ತೋಟದಲ್ಲಿ ಗಾಳಿ ಆಡಬೇಕು. ಮತ್ತು ಕೊಕ್ಕೋ ಗಿಡ ಹಾಕಿದರೆ ಖಂಡಿತ ಮಂಗ ತೋಟದ ಒಳಗೆ ಬರ್ತದೆ. ಕೊಕ್ಕಕ್ಕೆ ತುಂಬ ಆಕರ್ಷಣೆ ಇದೆ, ಮಂಗನಿಗೂ ಕೊಕ್ಕೋ. ಮತ್ತು ಅಳಿಲಿನ ತೊಂದರೆ ಇದೆ, ಇಲ್ಲದ ಕೆಲವು ಸಮಸ್ಯೆಗಳನ್ನು ನಾನು ಹುಟ್ಟು ಹಾಕಿಕೊಂಡಾಗ್ತದೆ. ಮತ್ತೆ ಅದರಲ್ಲಿ ಆವಾಗ ಅದಕ್ಕಷ್ಟ ಒಂದು ರೇಟ್ ಇರಲಿಲ್ಲ. ನಾವು ಆ್ಯಕ್ಚುಲಿ ನಾನು ಅದನ್ನು ಬೆಳೆಸಬೇಕಿತ್ತು. ಯಾಕಂತೇಳಿದ್ರೆ ಕೆಮ್ಕೋ ಅಂತ ಹೇಳುವಂಥದ್ದು ನಮ್ಮನ್ನು ಇವತ್ತು ರೈತರನ್ನು ಉಳಿಸಿದ ಸಂಸ್ಥೆ ಅಂತ ಹೇಳಿದ್ರೆ ಅದು ಕೆಮ್ಕೋ. ಕೆಮ್ಕೋದವರದ್ದೇ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಅವರು ಅದಕ್ಕೆ ಕೊಕ್ಕೋದ ಬೆಳೆಯನ್ನು ಬೆಳೆ ಬೆಳೆದು ರೈತ ಕಷ್ಟಪಡಬಾರ್ದು ಅಂತ ಹೇಳುವಂಥ ಕಾರಣಕ್ಕೆ ಅವ್ರಿಗೆ ಚಾಕ್ಲೇಟ್ ಫ್ಯಾಕ್ಟ್ರಿನ ಪ್ರಾರಂಭ ಮಾಡಿದ್ದು. ನಾವು ಮಾಡಬೇಕಿತ್ತು. ಆದರೆ ಅದರಲ್ಲಿ ಬರುವಂಥ ಕೆಲವು ಸಮಸ್ಯೆಗಳನ್ನು ಕಂಡು ನಾನು ಕೊಕ್ಕದ ಬೆಳೆಯನ್ನು ಸ್ವಲ್ಪ ಹಿಂದೆ ಸರ್. ಈಗ ಮಂಗ ಅಂತ ಹೇಳಿದ್ರಿ, ನಿಮ್ಮಲ್ಲಿ ಮಂಗಗಳ ಕಾಟ ಉಂಟ? ನನ್ನ ಮಂಗಗಳ ಕಾಟದಲ್ಲಿ ನಾನು ಗ್ರಹಿಸೋದಿಲ್ಲ ಅದನ್ನು. ನಮ್ಮ ಸಹೋದರವರು, ಯಾಕಂದರೆ ಮಂಗನಿಂದ ಮಾನವ, ನಮ್ಮ ಸಹೋದರವರು ಅದು ಸರಿ. ಹಾಗೆ ಅಂತೇಳಿ ಅವರನ್ನು ನಾವು ಓಡಿಸೋದು ಅಂತ ಹೇಳುವಾಗ ಅದು ಆ ಮರಿಯನ್ನು ತಾಯಿ ಮಂಗ ಅದರ ಹೊಟ್ಟೆ ಅಡಿಯಲ್ಲಿ ಇಟ್ಟುಕೊಂಡು ಅದು ಓಡುವಾಗ ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ, ತುಂಬ ಬೇಸರ ಆಗ್ತದೆ. ಪಾಪ ಎಲ್ಲರೂ ರಬ್ಬರ್ ಹಾಕಿದ್ದಾರೆ, ರಬ್ಬರ್ ಗಿಡದಲ್ಲಿ ಮಂಗನಿಗಂತ ಆಹಾರ ಸಿಗ್ತದೆ. ಮೊದಲು ಕಾಡಿತ್ತು, ಹಲಸಿನಕಾಯಿ ಇತ್ತು, ಮಾವಿನ ಹಣ್ಣು ಸಿಗ್ತಾ ಇತ್ತು, ಕಾಟು ಮಾವಿನ ಹಣ್ಣು ಸಿಗ್ತಾ ಇತ್ತು. ಈಗ ಮಂಗನಿಗೆ ಏನು ಸಿಕ್ಕುವುದಿಲ್ಲ. ಅದು ಎಲ್ಲಿ ಇಲ್ಲಿಗೆ ಬರೋದು, ಇನ್ನೆಲ್ಲಿಗೆ ಹೋಗ್ತದೆ? ನಮ್ಮ ತೋಟಕ್ಕೆ ಬರಬೇಕಲ್ಲ. ಹಾಗೆ ನಾನು ಮತ್ತೆ ಮಂಗ ಒಂದು ಕಾಂಪ್ರಮೈಸ್ ಮಾಡಿಕೊಂಡಿದ್ದೇವೆ. ನೀನು ಬೊಂಡ ನೀನು ಎಷ್ಟು ಬೇಕಾದ್ರೂ ಕೊಡ್ಕೋ, ತೊಂದರೆ ಇಲ್ಲ, ಅಡಿಕೆ ಮುಟ್ಟಬೇಡ ಅಂತೇಳಿ. ಅದು ಅದಕ್ಕೆ ಅರ್ಥ ಆಗಿದೆ ನಮ್ಗೆ, ನಾನು ಗ್ರಹಿಸಿದ್ದೇನೆ. ತೋಟಕ್ಕೆ ಬರುವುದಿಲ್ಲ, ಬಾಳೆ ತಿನ್ನೋದಿಲ್ಲ, ಬಾಳೆಗಿಡ ಒಂದು ಬಾಳೆಗೆಯನ್ನು ಮುಟ್ಟುವುದಿಲ್ಲ. ಅದು ಎಷ್ಟು ಕೊಡ್ತಾ ಇದ್ದೀರಿ ಅದಕ್ಕೆ? ನಾನು ಒಂದು ವರ್ಷಕ್ಕೆ 10,000 ತೆಂಗಿನ ಬೊಂಡ ಮಂಗನಿಗೆ ಬೇಕು. ಅದು ನನ್ನ ತೋಟಕ್ಕೆ ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಬೊಡದಲ್ಲಿ ಬರೀ ಮಂಗನ ತೆಂಗಿನ ಬೊಂಡದ ಟೆಂಡರ್ ಕೆಳಗೆ ಬಿದ್ದಿದ್ದನ್ನೇ ನಾವು ಕಾಣ್ತದೆ. ಒಮ್ಮೆ ನೋಡೋಕೆ ಬೇಸರ ಆಗ್ತದೆ. ಎಷ್ಟು ಗಿಡ ಉಂಟು ನಿಮ್ಮ ಹತ್ರ? ತೆಂಗಿನ ಮರ ಹತ್ರ ಒಂದು 200 ಮರ ಇದೆ ನನ್ನ ಹತ್ರ. ಅದರಲ್ಲಿ 10,000 ಒಂದು 7,000-8,000 ನನಗೆ ಸಿಗ್ತದೆ. ಸಿಗ್ತದೆ ಅದು ಈ ಎಳೆಕಾಯಿಯನ್ನೆಲ್ಲ ತೆಗೆದು ಬಿಸಾಕ್ತದೆ ಅಂತ ಹೇಳ್ತಾರೆ. ಹೌದು, ಒಂದೊಂದ್ಸಲ ಅಡಿಯಲ್ಲಿ ಹೋಗುದೇ ಅಪಾಯ, ತಲೆಗೆ ಹೊತ್ತಾಗ್ಬೋದು ಅದು. ಕೆಲವು ಸಲ ಬೇಸಿಗೆಯಲ್ಲಿ ಕೂಡ ಮಳೆ ಬಂದಾಗ ಆಗ್ತದೆ, ನೋಡೋಕೆ ಇದು ಮಂಗ ಅರ್ಧ ಕೊಡದ ಅರ್ಧ ಒಂದು ಕೆಳಗೆ ಚೆಲ್ತದೆ. ಇನ್ನು ಹೆಂಗಸರು ಹೋದ್ರೆ ಕಲ್ಲು ಬಿಸಾಡ್ತದೆ ಅದು. ಕಲ್ಲು ತೆಗೆದು ಕೆಳಗಿದ್ರೆ ಕಲ್ಲು ಬಿಸಾಡ್ತದೆ ಮಂಗ. ಹಾಗೆ ಸ್ವಲ್ಪ ಬಾರಿ ಜಾಗ್ರತೆಯಲ್ಲಿ ಇರಬೇಕು. ಮತ್ತೆ ಮಂಗನನ್ನು ಪ್ರೋಗ್ ಮಾಡಬಾರ್ದು. ಮಂಗನದೊಂದು ವೀಕ್ನೆಸ್ ಏನು ಅಂತ ಹೇಳಿದ್ರೆ ಅದನ್ನು ಪ್ರೋಗ್ ಮಾಡಬಾರ್ದು. ನಾವು ಪ್ರೋಗ್ ಮಾಡಿದರೆ ಖಂಡಿತ ಅದಕ್ಕೆ ಸಿಟ್ಟು ಬಂತದ್ದಾದ್ರೆ ನಿಮ್ಮ ಅಡಿಕೆ ಮರದಲ್ಲಿ ಒಂದು ಅಡಿಕೆನೂ ಬಿಡ್ಲಿಕ್ಕಿಲ್ಲ. ಅದು ಅದೆಲ್ಲ ಟೆಂಡರ್ ಅಡಿಕೆಯನ್ನು ಅದರ ಹೀಗೆ ಎಳೆದು ಅದನ್ನು ಚೀಪಿದಾಗ ಅದರಲ್ಲಿ ಒಂದು ಸಣ್ಣ ಸ್ವಲ್ಪ ಸ್ವೀಟ್ ಬರ್ತದೆ. ಅದರ ರುಚಿ ಸಿಕ್ಕಿದ್ದು ಅಂತಾದ್ರೆ ಮತ್ತೆ ಅಡಿಕೆ ಅಡಿಕೆ ಖಂಡಿತ ಸಿಗ್ಲಿಕ್ಕಿಲ್ಲ, ಕೆಳಗೆ ಇರ್ತದೆ ಅದು. ಅದನ್ನು ಮಂಗನ್ನು ಪ್ರೋವೋಗ್ ಮಾಡಬಾರ್ದು. ಅದರಷ್ಟಕ್ಕೆ ಬಿಟ್ಟುಬಿಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಂತದೆ. ಮತ್ತೆ ಯಾವುದೇ ಒಂದು ಪ್ರಾಣಿ ಮನುಷ್ಯನಾಗಲ್ಲ, ಮನುಷ್ಯ ಹೊಟ್ಟೆ ತುಂಬಿದ ಮೇಲೂ ಮತ್ತೆ ಬನ್ನು ತಿಂತಾನೆ. ಯಾಕಂದ್ರೆ ಅವನಿಗೆ ಅವನ ಹೊಟ್ಟೆಯ ಅಳತೆ ಗೊತ್ತಿರೋದಿಲ್ಲ. ಅದಕ್ಕೊಂದು ಅಷ್ಟೊಂದು ಕುಟುಂಬ ಸಾಕಿದ ಒಂದು ಪುಣ್ಯಾರ್ ನನಗೆ ಬರ್ತದೆ ಅಂತ ನಾನು ಭಾವಿಸಿದ್ದೇನೆ. ಮಂಗ ಮಾತ್ರ ಇರೋದು ಬೇರೆ ಉಂಟ? ಹಂದಿದೆ, ಹಂದಿಯ ದಾಳಿಂದ ಒಂದು 2-3 ಸಲ ನಾನು ಬಚಾವಾಗಿದ್ದೇನೆ ರಾತ್ರಿ. ಅದು ಪುಣ್ಯಕ್ಕೆ ನನಗೆ ಏನು ಮಾಡಲಿಲ್ಲ. ಮುಳ್ಳು ಹಂದಿ ಇದೆ, ಮಂಗ ಇದೆ, ಮತ್ತೆ ಹಾವುಗಳಲ್ಲಿ ಹೆಬ್ಬಾವು ಅಂತೂ ತುಂಬ ಇದೆ. ಆಮೇಲೆ ನಾಗರ ಹಾವು ಇದೆ, ನವಿಲು. ನವಿಲು ಬೇಕಷ್ಟಿದೆ, ನವಿಲು ಇರುವುದೇ ನಮ್ಮ ತೆಂಗಿನ ಮರದಲ್ಲಿ. ಮತ್ತೆ ಕೆಲವು ಕಾಟು ಮರದ ಇದೆ, ಒಂದು ಫಾರೆಸ್ಟ್, ಒಂದು 5 ಎಕರೆ ನಾನು ಫಾರೆಸ್ಟ್ ಬಿಟ್ಟಿದ್ದೆ ನಾನು, ವನ್ಯಜೀವಿಗಳಿಗಾಗಿ ನಾನು ಬಿಟ್ಟದ್ದು. ಅಲ್ಲಿ ಎಲ್ಲ ಅಲ್ಲಿ ಇರ್ತವೆ, ಅಲ್ಲಿ ವಾಸಸ್ಥಾನ ಇರ್ತವೆ ಅವು. ಆದ ಕಾರಣ ಅವು ನೆಮ್ಮದಿಯಾಗಿದ್ದಾವೆ. ಅಂದರೆ ಬೆಳಿಗ್ಗೆ 5 ಗಂಟೆ ಆಗಲಿಕ್ಕೆ ಗೊತ್ತಿಲ್ಲ, ಮತ್ತೆ ನಾವು ಹೇಳಲೇಬೇಕು. ಇಲ್ಲ, ಈ ಸುತ್ತಲೂ ನವಿಗಳ ಬೊಬ್ಬೆ ಹೊಡಿತಾ ಇರ್ತವೆ. ಮತ್ತೆ ನವಿಲು ತುಂಬ ಹೆದರ್ಬೇಕು ಕೆಲವು, ಒಂದು ಸಣ್ಣ ಶಬ್ದ ಆದರೂ ಸಾಕು. ಒಮ್ಮೆಲೆ 10 ನವಿಲು ಮಧ್ಯರಾತ್ರಿ ಕೂಗ್ಲಿಕ್ಕೆ ಶುರು ಮಾಡ್ತವೆ ಅವು. ಆಗ ನಮಗೊಂಥರ ಎಚ್ಚರಿಕೆ ಕೊಡಲಿಕ್ಕೆ ಒಂದು ಒಂದು ನಾಯಿಯಾಗೆ ನಾಯಿಗೆ ಒಂದು ಏನು ಹೇಳ್ತಾರೆ ಅದಕ್ಕೆ ಬದಲಿ ವ್ಯವಸ್ಥೆ ಒಂದು ಇದ್ದಾಗ ಆಗ್ತದೆ. ಏನು ಒಂದು ಸ್ವಲ್ಪ ಶಬ್ದ ಆದರೂ ಸಾಕು, ಇಮಿಡಿಯೇಟು ಅವು ಅಲರ್ಟ್ ಮಾಡ್ತವೆ ನಮ್ಮನ್ನು. ಇನ್ನೊಂದು ಬಜಕ್ರೆ ಹಕ್ಕಿ ಅಂತೇಳಿ ನಾವು ಕೇಳಿದ್ದೇವೆ. ಹೌದು, ನಾನು ಬಜಕ್ರೆ ಹಕ್ಕಿ ಕೂಡ ಇದು ಕೂಡ ನಾನು ಹಕ್ಕಿ ಕಾಳೆಲ್ಲ ಹಾಕ್ತೇನೆ, ತುಂಬ ಇದು ಗದ್ದಲ ಮಾಡ್ತವೆ. ಹೌದು, ಆದರೂ ಕೂಡ ನನಗೆ ಪ್ರಾಣಿ ಪಕ್ಷಿ ತುಂಬ ಇಷ್ಟ, ತುಂಬ ಹತ್ತಿರ ನನಗೆ. ಆ ಬಜಕ್ರೆ ಪಕ್ಷಿಗಳು, ಅದಕ್ಕೆ ಇನ್ನೇ ಕನ್ನಡದಲ್ಲಿ ಏನು ಹಕ್ಕಿ ಹೆಸರು ಇದೆ ನನಗೆ ಗೊತ್ತಿಲ್ಲ, ಅವರಿಗೆ ಕೂಡ ಒಂದು ನಮ್ಮ ಹತ್ರ ಎಂಥ ಒಂದು ಧನ್ಯತಾ ಭಾವ ಇದೆ ಅಂತ ಹೇಳುವಂಥದ್ದು. ನಾನು ಸಣ್ಣ ಒಂದು ವಿಷಯ ಹೇಳ್ತೇನೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ಮನೆಯ ಪಕ್ಕವೇ ಮನೆಯಲ್ಲಿ ಬಟ್ಟೆ ಒಗೆಯುವ ಜಾಗದಲ್ಲಿ ಒಂದು 10-20 ಬಜಕ್ರೆ ಹಕ್ಕಿಗಳು ಸಿಕ್ಕಾಬಟ್ಟೆ ಬಡಿತಾ ಇದ್ವು ಅವು. ಮತ್ತು ಅವರ ನೇಚರ್ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಆದರೂ ಅದರ ಏನೋ ನಾನು ಬರಿತಾ ಇದ್ದೆ, ನನಗೆ ಅದು ನನಗೆ ಡಿಸ್ಟರ್ಬ್ ಆಯಿತು ಅಂತೇಳಿ ಸೀದಾ ಹೋದೆ. ಹೋಗುವಾಗ ಒಂದು ಕಂದಡಿ ಹಾವು ಒಂದು ನನ್ನ ಇದಕ್ಕೆ ಬಟ್ಟೆ ಒಗೆಯುವಲ್ಲಿಗೆ ಬರಲಿಕ್ಕೆ ಅದು ಟ್ರೈ ಮಾಡ್ತಾ ಇದೆ. ಈ ಹಕ್ಕಿಗಳು ಅದನ್ನು ಸುತ್ತ ಕೂತು ಅದನ್ನು ಹಂದಡ್ಲಿಗೆ ಬಿಡ್ತಾ ಇರಲಿಲ್ಲ. ಓಹೋ, ಅದನ್ನು ಅದರ ಮೂಮೆಂಟ್ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಹೋದ್ರ ನಾನು ಹೋಗಿ ಮತ್ತೆ ಉದ್ದದ ಒಂದು ಪೈಪ್ ತಗೊಂಡು ಅದನ್ನು ಕುಟ್ಟಿದೆ. ಕುಟ್ಟಿದ ಕೂಡ ಅದು ಮತ್ತೆ ಗುಡ್ಡೆ ಹೋಯಿತು. ನಾನು ಅಲ್ಲಿ ಹೋದ ಕೂಡಲೇ ಈ ಹಕ್ಕಿಗಳೆಲ್ಲ ಎಲ್ಲಿ ಹೋದು ಅಂತ ಇಲ್ಲ, ಅಂದರೆ ನಿಮಗೆ ನನಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದದ್ದು ಅವು. ಆವಾಗ ಖಂಡಿತ ನನಗೆ ಎಂಥ ಒಂದು ಧನ್ಯತ ಭಾವ ಇದೆ ಈ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ. ಅಂದರೆ ಅವರನ್ನು ನಾವು ಪ್ರೀತಿ ಮಾಡಿದರೆ ಅವು ನಮ್ಮನ್ನು ಪ್ರೀತಿ ಮಾಡ್ತವೆ ಅಂತ ಹೇಳುವಂಥದ್ದಕ್ಕೆ ಇದರಷ್ಟು ಒಳ್ಳೆ ನಿದರ್ಶನ ನಾನು ಬೇರೆ ಕಾಣಲಿಲ್ಲ. ಇನ್ನೊಂದು ಗುಬ್ಬಿ ಹಕ್ಕಿದೆ, ಅದು ಪ್ರತಿ ವರ್ಷವೂ ಅದು ಅದ್ವೇಯ ಇನ್ನು ಬೇರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಸಿಟ್ಔಟಲ್ಲೇ ಒಂದು ಗೂಡು ಕಟ್ತದೆ. ಅಲ್ಲೇ ಅದು ಮರಿ ಹಾಕಿ ಮರಿ ದೊಡ್ಡದಾದ ಮೇಲೆ ಮರಿ ಹರಿ ಹೋಗ್ತದೆ. ಅದು ಒಂದು ಸೀಸನ್ ತಗೊಳ್ಳಿ ಮತ್ತೊಂದು ಬರ್ತದೆ. ಎಲ್ಲಿ ಹೆಚ್ಚು ನಾವು ಹಬ್ಬ ಬಂದರೆ ಮೂರು ಅಡಿಗೆ ಹಬ್ಬ, ನಾನು ಆ ಸೀಟ ಒಟ್ಟಿಗೆ ನನಗೆ ಇರುವಂಥ ವ್ಯತ್ಯಾಸ. ಆದರೂ ಅದಕ್ಕೇನೋ ನನ್ನ ಹತ್ರ ನಂಬಿಕೆ ಅಂತ ನನಗೆ ಅನ್ನಿಸಿತ್ತು. ಅದು ಪ್ರತಿ ವರ್ಷವೂ ಮರಿ ಇರ್ತದೆ ಅಲ್ಲಿ. ಅದು ನಿಮ್ಮ ಮತ್ತು ಪ್ರಾಣಿಗಳ ಸಂಬಂಧ. ಮತ್ತು ನಾನು ಬೇಸಿಗೆಯಲ್ಲಿ ನಾನು ಈ ಹಳೆ ಫ್ರಿಜ್ಗಳನ್ನು ತಗೊಳ್ತೇನೆ, ತೆಕ್ಕೊಂಡು ಅದರ ಮೂತಿಯನ್ನು ವರ್ಷಫಲವನ್ನು ಕಟ್ ಮಾಡಿದರೆ ಒಳಗಿನ ಇದೆಲ್ಲ ತೆಗಿತೇನೆ ನಾನು. ತೆಗೆದಾಗ ಅದೊಂಥರ ಟಬ್ಬಿನಾಗ ಆಗ್ತದೆ ಅಂತ ಅದನ್ನು ಒಂದು ಎರಡು ಮೂರು ತಂದು ಗುಡ್ಡೆಯಲ್ಲೆಲ್ಲ ಇಡ್ತೇನೆ ನಾನು. ಅಂದರೆ ಬೇಸಿಗೆಯಲ್ಲಿ ತುಂಬ ಕಡು ಬೇಸಿಗೆಯಲ್ಲಿ ನೀರು ಇರುವುದಿಲ್ಲ. ಹೌದು, ಅಲ್ಲಿ ಫುಲ್ಲು ನೀರು ತುಂಬಿಸಿಡ್ತೇನೆ, ಅದನ್ನು ನೀರು ಕುಡಿತಾ ಇರ್ತದೆ. ಮಂಗಳ ಸ್ನಾನ ಮಾಡ್ತಾವೆ ಅದರಲ್ಲಿ, ಅದೆಲ್ಲ ನೋಡಿದೆ ಒಂದು ಖುಷಿ. ಸರಿ, ಈಗ ನಿಮ್ಮ ಅಡಿಕೆಯ ತೋಟಕ್ಕೆ ಏನು ಗೊಬ್ಬರಗಳನ್ನು ಎಲ್ಲ ಹಾಕ್ತೀರಿ? ನಾನು ಈಗ ಸದ್ಯಕ್ಕೆ ಸರ್ಕಾರಿ ಗೊಬ್ಬರವನ್ನೇ ಹಾಕೋದು ನಾನು. ರಾಕ್ ಪೊಟ್ಯಾಶ್ ಯೂರಿಯಾವನ್ನು ಮಿಕ್ಸ್ ಮಾಡಿ ವರ್ಷಕ್ಕೆ ಎರಡು ಮೂರು ಸಲ ಕೊಡ್ತೇನೆ. ಅದರೊಟ್ಟಿಗೆ ಬೇವಿನ ಹಿಂಡಿ ವರ್ಷಕ್ಕೆ ಒಂದು ಸಲ ಕೊಡ್ತೇನೆ, ಮತ್ತು ಇನ್ನೊಂದು ಟರ್ಮಲ್ಲಿ ಕೋಳಿ ಗೊಬ್ಬರ ಕೊಡ್ತೇನೆ, ಇನ್ನೊಂದು ಟರ್ಮಲ್ಲಿ ಮಿಕ್ಸ್ ಗೊಬ್ಬರ ಕೊಡ್ತೇನೆ ನಾನು. ಎಲ್ಲ ಗೊಬ್ಬರವನ್ನು ಮಿಕ್ಸ್ ಮಾಡಿದಂತ ಈಗ ಸಿಗ್ತದೆ, ಲೋಕಲಲ್ಲಿ ಸಿಗ್ತದೆ ಅಂಥದ್ದನ್ನು ತಂದು ಒಂದು ಒಂದೊಂದು ಎರಡೆರಡು ಕೆ ಜಿ ಅಥವಾ ಒಂದೊಂದು ಕೆ ಜಿ ಹೀಗೆ ಹಾಕ್ತಾ ಹೋಗ್ತೀನಿ. ಈಗ ನಿಮ್ಮದು ನೀರಾವರಿಗೆ ಏನು ಇದು ನೀವು ಹೇಳಿದ್ರಿ ಬೋರ್ವೆಲ್ ಅಂತ, ಅಲ್ಲಿಂದ ಡ್ರಿಪ್ ಇರಿಗೇಷನ್? ಡ್ರಿಪ್ ಇರಿಗೇಷನ್ ಪೂರ್ತಿ ಡ್ರಿಪ್ ಇರಿಗೇಷನ್. ಯಾಕಂದರೆ ನನಗೆ ಜಾಗ ಕೊಟ್ಟವರು ಇರುವಾಗ ಅವ್ರು ಬರೀ ಒಂದೂವರೆ ಇಂಚು ನೀರಿದ್ದದ್ದು, ಸಾಧಾರಣ ಒಂದು ಐದು ಆರು ಸಾವಿರ ಗಿಡಕ್ಕೆ ಒಂದೂವರೆ ಇಂಚು ನೀರಲ್ಲಿ ಅವರು ಇದು ಮಾಡ್ತಾ ಇದ್ದರು. ಅಂದರೆ ಅವರು ಆತರ ನಿದ್ರೆ ಮಾಡ್ತಿರಲಿಲ್ಲ, 24/7 ಅವರು ಸುತ್ತಾಡ್ತಾ ಇದ್ರು. ಈಗ ನನಗೆ ಏನಾಗಿದೆ ಅಂತೇಳಿ ನಾನು ಟ್ಯಾಂಕಿ ಮಾಡಿದೆ, ನೀರನ್ನು ಅದಕ್ಕೆ ಫಿಲ್ ಮಾಡ್ತೇನೆ. ನನಗೆ ಒಂದು ದಿವಸಕ್ಕೆ 140,000 ಲೀಟರ್ ನೀರು ಬೇಕು ನನಗೆ ಡ್ರಿಪ್ ಇರಿಗೇಷನಲ್ಲಿ. ಸ್ಪ್ರಿಂಕ್ಲರ್ ಆದರೆ ಅದರ 4 ಪಟ್ಟು ಬೇಕು, ನೆನ್ಬಿಟ್ಕೊಳ್ಳಿ. ಆದರೆ ಡ್ರಿಪ್ ಇರಿಗೇಷನಲ್ಲಿ 140,000 ಲೀಟರ್ ಫರ್ ಡೇಗೆ ನನಗೆ ಬೇಕು ಅಂತ ನಂದು 200,000 ಲೀಟರ್ನ ಕೆಪಾಸಿಟಿ ಟ್ಯಾಂಕಿ ಮಾಡಿದೆ ನಾನೊಂದು ಕಾಂಕ್ರೀಟ್ ಇದ್ದು. ನೀರೆಲ್ಲ ಅದಕ್ಕೆ ಬಂದು ಬೀಳ್ತದೆ. ಮತ್ತು ಎಲ್ಲದಕ್ಕೂ ನಾನು ಮೊಬೈಲ್ ಸ್ಟಾರ್ಟರ್ ಹಾಕಿದ್ದೇನೆ. ನಾನು ಕಳೆದ ವರ್ಷ ನಾನು ಕಾಶಿಗೆ ಹೋಗಿದ್ದೆ, ಕಾಶಿಯಲ್ಲಿ ಕೂತು ನಾನು ಆಪರೇಟ್ ಮಾಡ್ತಾ ಇದ್ದೆ ನಾನು ಎಲ್ಲ ಪಂಪ್ಗಳನ್ನು. ಅಂದರೆ ಯಾವ ತೋಟದಲ್ಲಿ ಯಾವ ಗೇಟ್ ವಾಲ್ ಇಲ್ಲ, 9,000 ರೂಪಾಯಿ ಒಂದೇ ಸಲ ವರ್ಕ್ ಆಗ್ತದೆ. ಆ ರೀತಿ ಔಟ್ಪುಟ್ ಇದೆ ಮೋಟ್ರಿಗೆ. ಗೇಟ್ ವಾಲ್ ಇಲ್ಲದ್ದು ತೊಂದರೆ ಆಗೋದಿಲ್ವಾ? ಇಲ್ಲ, ಏನಾಗೋದಿಲ್ಲ. ಯಾಕಂತ ಹೇಳಿದ್ರೆ ಮೋಟ್ರಿನ ಔಟ್ಪುಟ್ ಅಷ್ಟಿದೆ, ಅದು ಸಣ್ಣ 50,000 ಲೀಟರ್ ಔಟ್ಪುಟ್ ಇದೆ, ಅದು ಒಂದೇ ಸಲ ಹೋಗ್ತದೆ. ಮತ್ತೆಲ್ಲ 9-10 ಲೀಟರ್ನ ಡ್ರಿಪ್ಪರ್ಗಳಿರುವ ಕಾರಣ ಎಲ್ಲದಕ್ಕೆ ಹಂಚಿ ಹೋಗ್ತದೆ. ಮತ್ತೆ ಅಲ್ಲಲ್ಲಿ ಸಿಸಿ ಕ್ಯಾಮರಾ ಹಾಕಿದ್ದೇನೆ. ಸಿಸಿ ಕ್ಯಾಮರಾ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಎಲ್ಲಿ ಫಿಲ್ಟರ್ ಹತ್ರ ಒಂದು ಸಿಸಿ ಕ್ಯಾಮರಾ ಹಾಕಿದ್ದೇನೆ, ಟ್ಯಾಂಕಿಗೆ ಒಂದು ಸಿಸಿ ಕ್ಯಾಮರಾ ಹಾಕಿದ್ದೇನೆ, ರೋಡ್ ಸೈಡ್ಗೆ ಒಂದು ಹಾಕಿದ್ದೇನೆ. ಅದ ಕಾರಣ ಸಿಸಿ ಕ್ಯಾಮರಾ ಮತ್ತೆ ಪಂಪಿನ ಸ್ಟಾರ್ಟರ್ ಇರೋರು ಒಂದು ಸಿಸಿ ಕ್ಯಾಮರಾ ಹಾಕಿದ್ದೇನೆ. ಈ ಸಿಸಿ ಕ್ಯಾಮರಾ ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೇನೆ, ಏನು ತೊಂದರೆ, ಏನು ತೊಂದರೆ ಆಗಿದೆ, ನೀರು ಟ್ಯಾಂಕಿ ಬರ್ತಾ ಇದೆಯಾ, ನೀರ್ ಖಾಲಿ ಆಗ್ತಾ ಇದೆಯಾ ಅಂತ ಹೇಳುವಾಗ ನನಗೆ ಸ್ಪಷ್ಟವಾಗಿ ಕಾಣ್ತದೆ. ಅದ ಕಾರಣ ನಾನು ರಾತ್ರಿ ಎಲ್ಲ ಹೆಚ್ಚು ಓಡಾಡುವಂಥ ಅವಶ್ಯಕತೆ ಬೀಳುವುದಿಲ್ಲ. ಆದರೂ ಸೀಸನಲ್ಲಿ ಹೋಗಬೇಕಾಗ್ತದೆ. ಯಾಕೆಂತ ಹೇಳಿದರೆ ಡ್ರಿಪ್ಪರ್ ಬ್ಲಾಕ್ ಆಗ್ತದೆ. ಎಷ್ಟೇ ಫಿಲ್ಟರ್ ಹಾಕಲಿ, ನಾನು ಸ್ಯಾಂಡ್ ಫಿಲ್ಟರ್ ಹಾಕಲಿ, ಸ್ಕ್ರೀನ್ ಫಿಲ್ಟರ್ ಹಾಕಲಿ, ಯಾವ ಫಿಲ್ಟರ್ ಹಾಕಿದರೂ ಕೂಡ ಬ್ಲಾಕ್ ಆಗ್ತದೆ. ಸರಿ, ಆವಾಗೇನಾಗ್ತದೆ, ಕ್ರಾಸ್ ಚೆಕ್ ಮಾಡ್ತಾ ಹೋಗಬೇಕಾಗ್ತದೆ. ಅದು ನಾನು ನೀರು ಬಿಡೋದು ರಾತ್ರಿ ಆದ ಕಾರಣ, ಯಾಕಂದರೆ ಹಾಗೆಲ್ಲ ವೋಲ್ಟೇಜ್ ಇರೋದಿಲ್ಲ. ಆಗ ನಾನು ಮಧ್ಯರಾತ್ರಿ 2 ಗಂಟೆಗೆ ನೀರು ಹಾಕೋದು ನಾನು. ಯಾವಾಗಲೂ 2 ಗಂಟೆಯಾಗ ನೀರು ಟ್ಯಾಂಕ್ ಫುಲ್ ಆಗಿರ್ತದೆ. 2 ಗಂಟೆಯಿಂದ 4 ಗಂಟೆ ಅಂದರೆ ದಿವಸಕ್ಕೆ 2 ಗಂಟೆ ನೀರು ಹಾಕೋದು ನಾನು. ಆ 2 ಗಂಟೆಯಿಂದ 4 ಗಂಟೆ ನಾನು ತೋಟದಲ್ಲಿ ಇರ್ತೇನೆ ಬೆಳಗಾತ. ಆವಾಗ ಆ 2 ಗಂಟೆಯಲ್ಲಿ ಒಂದು 1/2 ಗಂಟೆ ನಾನು ಕಟ್ ಮಾಡ್ತೇನೆ. ಪಂಪ್ ಆಫ್ ಮಾಡುವ ಅಷ್ಟು ಗ್ಯಾಪಲ್ಲಿ ಅದಕ್ಕೆ ಟೈಮ್ ಕೊಡ್ತೇನೆ. ಮನೆ ಹತ್ರ ನಾನು ಮುಟ್ಟಿರ್ತೇನೆ. ಉಳಿದ ಹೊತ್ತಲ್ಲಿ ನಾನು ಆ ಹೊತ್ತಿಗೆ ಎಷ್ಟಾಗ್ತದೆ ಅಷ್ಟು ಬ್ಲಾಕನ್ನು ನಾನು ಚೆಕ್ ಮಾಡ್ತಾ ಇರ್ತೇನೆ. ಸರಿ, ಹಾಗೆ. ಈಗ ನೀವು ಇದರ ಜೊತೆ ಹಣ್ಣಿನ ಗಿಡ ಕೂಡ ಹಾಕಿದ್ದೀರಿ ಅಂತ? ಹೌದು, ನಾನು ರಂಬುಟಾನ್ ಹಾಕಿದ್ದೇನೆ, ಮ್ಯಾಂಗೋಸ್ಟೀನ್ ಹಾಕಿದ್ದೇನೆ. ಮ್ಯಾಂಗೋಸ್ಟೀನ್ ಆಗಲಿಕ್ಕೆ ಶುರು ಆಗಲಿಲ್ಲ, ರಂಬುಟಾನ್ ಆಗಿದೆ. ಅದು ಕೂಡ ಮಂಗನ ಪಾಲು ಆಗಲಿಲ್ಲ ಅದು, ಯಾಕಂತೇಳಿ ಮಂಗನಿಗೆ ಅದರ ರುಚಿ ಸಿಕ್ಕಲಿಲ್ಲ ಏನು ಕೂಡ. ಬಟ್ ಅದು ಅಳಿಲು ಅದನ್ನು ಬಿಡುವುದಿಲ್ಲ, ಹಕ್ಕಿಗಳು ಬಿಡುವುದಿಲ್ಲ. ಅದನ್ನು ಸುಮ್ಮನೆ ಚುಚ್ಚಿ ಚುಚ್ಚಿ ಅದನ್ನು ನಮಗೂ ತಿನ್ನಲಿಕ್ಕೆ ಆಗೋದಿಲ್ಲ, ಅದಕ್ಕೂ ತಿನ್ನೋದಿಲ್ಲ. ಆ ರೀತಿ ಮಾಡಿ ಹಾಳಾಗಿ ಮಾಡೇ ಹೋಗ್ತವೆ ಅವು. ಮತ್ತೊಂದು ಲೀಚಿ ಇತ್ತು ಹಾಕಿದ್ದೇನೆ, ಆದರೆ ಅದನ್ನು ಯಾವ ಪಕ್ಷಿಯೂ ಮುಟ್ಟುವುದಿಲ್ಲ. ಆ ಲೀಚಿಯನ್ನು ಲೀಚಿ ಅಂತ ಹೇಳಿ, ಲೀಚಿ ಅಲ್ಲ, ಸಾರಿ, ಪೀನಟ್ ಅಂತೇಳಿ ಲೀಚಿ ಕೂಡ ಇದೆ ನನ್ನ ಹತ್ರ. ಲೀಚಿ ಆಗಲಿಕ್ಕೆ ಶುರು ಆಗಲಿಲ್ಲ. ಪೀನಟ್ ಹಾಕಿದ್ದೇನೆ, ಬಟ್ ಪೀನಟ್ ಯಾವ ಹಕ್ಕಿ ಮುಟ್ಟುವುದಿಲ್ಲ. ಹಾಗಂತೇಳಿ ಅದು ತಿನ್ಲಿಕ್ಕೆ ಒಂದು ಭಾರಿ ಟೇಸ್ಟ್ ಅಲ್ಲ, ಆದರೆ ತುಂಬ ಹೈಯೆಸ್ಟ್ ಪ್ರೋಟೀನ್ ಇರುವಂಥ ಹಣ್ಣದು. ನೀವು ಅದನ್ನು ಮನೆಗೆ ಬೇಕಾಗಿ ಹಾಕಿದ್ದಲ್ಲ? ನಾನು ಅಂದರೆ ಹೇಗಂತೇಳಿ, ನನಗೆ ಅಂತ ಅದನ್ನು ಮಾರಾಟ ಮಾಡೋ ಉದ್ದೇಶ ಇಲ್ಲ. ಈಗ ರಂಬುಟಾನ್ ಆಗೋದು ನಾನು ಮಾರಾಟ ಮಾಡೋದಿಲ್ಲ, ಆದದ್ದನ್ನು ನನ್ನ ಸ್ನೇಹಿತರಿಗೆ ಕೊಡ್ತೇನೆ. ಹೊರತು ನಾನು ಮತ್ತು ನನಗೆ ನಾನು ಸಕ್ಕರೆ ಕಾಯಿಲೆ ಬೇಸಣ್ಣ ನಾನು ಅದನ್ನು ತಿನ್ನೋದಿಲ್ಲ. ಹಬ್ಬ ಬಂದು ದಿನಕ್ಕೆ ಒಂದು ತಿಂತೇನೆ ಅಷ್ಟೇ. ಉಳಿದು ನನ್ನ ಸ್ನೇಹಿತರಿಗೆ ಹಂತೇನೆ ಹೊರತು ನಾನು ಮಾರಾಟ ಮಾಡುವಂಥ ಗೊಜಿಗೆ ಹೋಗಲಿಲ್ಲ. ಆದರೆ 50 ಮರದಲ್ಲಿ ಫಸಲು ಬರುವಾಗ ನಾನು ಮಾರಾಟ ಮಾಡಲಿಕ್ಕೆ ದಾರಿ ಹುಡುಕಬೇಕಾಗ್ತದೆ. ಯಾಕಂದರೆ ಅಷ್ಟ ನಾನು ಯಾರಿಗೆ ಕೊಡಲಿ? ಹೌದು, ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೆ ನಾನು ಮಾರಾಟ ಮಾಡೋ ದಾರಿ ಹುಡುಕಬೇಕಾಗ್ತದೆ. ಈಗ ನೀವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ದವರು, ಈಗ ಕೃಷಿಯಲ್ಲಿ ತೊಡಗಿದ್ದೀರಿ, ಈ ಮೊದಲು ಮಾಡಿದಂತಹ ಕೆಲಸ ನಿಮಗೇನಾದರೂ ಕೂಡ ಇಲ್ಲಿ ಉಪಯೋಗಕ್ಕೆ ಬಂದಿದೆಯಾ? ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿ ಇಲ್ಲಿ ಅಂತ ಹೇಳಿದ್ರೆ ಇದರ ಒಂಥರ ನೇಚರೇ ಬೇರೆ, ನನ್ನ ಉದ್ಯೋಗದ ನೇಚರೇ ಬೇರೆ. ಇದರಲ್ಲಿ ಅಂತ ಹೇಳಿದರೆ ನಾನು ನನ್ನ ರೈತರಿಗೆ ಕೆಲವು ಜಾಗೃತಿ ಮೂಡಿಸ್ತೇನೆ. ನನ್ನದೇ ಆದಂಥ ಕೆಲವು ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ರೈತರನ್ನು ವಿದ್ಯುತ್ತಿನ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರ್ತೇನೆ. ತುಂಡದ ವೇರನ್ನು ಮುಟ್ಲಿಕ್ಕೆ ಹೋಗಬೇಡಿ, ಟ್ರಾನ್ಸ್ಫಾರ್ಮರ್ ಹತ್ರ ತುಂಬ ಬಲ್ಲೆ ಎಲ್ಲ ಬೆಳಿಲಿಕ್ಕೆ ಬಿಡಬೇಡಿ ಇಂಥದನ್ನೆಲ್ಲ ಹಾಕಿ ಜಾಗೃತಿ ಮಾಡ್ತಾ ಇದ್ದೇನೆ. ಅದು ಕಾರಣ ನನ್ನ ಗ್ರಾಮದಲ್ಲಿ ಜೀರೋ ಆಕ್ಸಿಡೆಂಟ್. ಯಾಕಂದರೆ ನಾನು ಎಚ್ಚರಿಸಿ, ನಾನು ಪ್ರತಿ ಎರಡು ದಿವಸಕ್ಕೊಮ್ಮೆ ನಾನು ರೈತರನ್ನು ನನ್ನ ಗ್ರೂಪಲ್ಲಿ ಎಚ್ಚರಿಸ್ತಾ ಇರ್ತೇನೆ. ಮತ್ತು ಔಷಧಿ ಸ್ಪ್ರೇ ಮಾಡುವಾಗ ಆದಷ್ಟು ತೋಟದಲ್ಲಿರುವ ಲೈನನ್ನು ತೆಗೆದು ಹೊರಗೆ ಶಿಫ್ಟ್ ಮಾಡಿಸಿಕೊಳ್ಳಿ. ಯಾಕಂತ ಹೇಳಿದರೆ ನೆನಪಾಗೋದಿಲ್ಲ, ಸುಸ್ತಾಗಿರುವಾಗ ಅವ ಬಿಡುವ ಸ್ಪ್ರೇಯರಿಗೆ ಅವನು ಸುಸ್ತಾಗಿರ್ತಾನೆ ಮಧ್ಯಾಹ್ನ ಆಗುವಾಗ, ಆವಾಗ ಅವನು ನೆನಪಾಗೋದಿಲ್ಲ, ಪಕ್ಕ ಎತ್ತಿಬಿಡ್ತಾನೆ. ಆವಾಗ ಲೈನೆಲ್ಲಾರು ಹತ್ತಿರ ಇದ್ದರೆ ಜೀವಕ್ಕೆ ಅಪಾಯ. ಅದು ಎಷ್ಟು ನಾನು ಕಣ್ಣಾರು ನೋಡಿದ್ದೆ, ನಾನು ಡೆತ್ ಅದನ್ನು ನೋಡಿದ್ದೇನೆ. ಆದ ಕಾರಣ ಆದಷ್ಟು ತೋಟದಲ್ಲಿ ಏನಂತ ಶಿಫ್ಟ್ ಮಾಡಿಸಿ, ಸ್ವಲ್ಪ ಖರ್ಚಾಗ್ತದೆ ಆದರೆ ಜೀವ ಭಯ ಇಲ್ಲಲ್ಲ. ಆದ ಕಾರಣಕ್ಕೆ ಸ್ವಲ್ಪ ಖರ್ಚಾದರೂ ಅಡ್ಡಿಲಿ ಶಿಫ್ಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಇಲ್ಲ, ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ಜಾಗ್ರತೆಯಲ್ಲಿರಿ. ಅಲ್ಲಿ ಖುದ್ದು ಆ ಜಾಗವನ್ನು ಸ್ಪ್ರೇ ಮಾಡುವಾಗ ನೀವು ರೈತರು ಅಲ್ಲೇ ನಿಲ್ಲಿ, ಅವನು ಬಿಡುವಾಗ ಬಿಟ್ಟು ಹೋಗಲ್ಲವರಿಗೆ ಅವನಿಗೆ ಜಾಗ್ರತೆ ಹೇಳಿ ನಿಲ್ಲಿ, ಅವನನ್ನು ಬಿಟ್ಟು ನೀವೆಲ್ಲರೂ ಹೋಗಬೇಡಿ ಅಂತೇಳಿ ನಾನು ಜಾಗ್ರತೆ ಮಾಡ್ತಾ ಇರ್ತೇನೆ. ಇದನ್ನು ತುಂಬ ಉಪಯೋಗಾಗಿದೆ. ಈ ಕೃಷಿಗಳಲ್ಲದೆ ಇದು ಪಾರಂಪರಿಕ ಕೃಷಿಗಳು, ಇದಲ್ಲದೆ ಹೊಸದಾಗಿ ಏನಾದರೂ ಮಾಡುವಂಥ ಇದ್ದದ್ದು ಉಂಟ? ಉಂಟು ಉಂಟು. ಅದು ಅದು ಒಂಥರ ಮೂರ್ಖತನದವೋ ಎಂತ ನನಗೆ ಅರ್ಥ ಆಗೋದಿಲ್ಲ. ಈಗ ಒಳ್ಳೆ ಮೆಣಸು ಗಿಡವನ್ನು ಹೆಚ್ಚಾಗಿ ತೋಟದಲ್ಲೇ ಮಾಡ್ತಾರೆ, ಅಡಿಕೆ ಮರಕ್ಕೆ ಬಿಡ್ತಾರೆ. ಹೌದು. ಆದರೆ ನನ್ನ ಮನಸ್ಸಿಗೆ ಬಂದ ಪ್ರಕಾರ ಅಡಿಕೆ ಮರಕ್ಕೆ ಹಾಕುವ ನೀರು ಒಳ್ಳೆ ಮೆಣಸಿಗೆ ಜಾಸ್ತಿ ಆಗ್ತದೆ. ಆದ ಕಾರಣ ಕೊಳೆ ರೋಗ ಎಲ್ಲ ಬಂದು ಅದು ಬೇಗ ಸಾಯಿದು. ವರ್ಷಕ್ಕೆ ನನಗೆ 2000 ಬಳ್ಳಿ ವರ್ಷದಲ್ಲೂ ಸಾಯ್ತದೆ, ವರ್ಷದಲ್ಲೂ 2000 ಬಳ್ಳಿ ನೆಡ್ತೇನೆ. ಇದೇ ಒಂಥರ ಕಾರ್ಯಕ್ರಮ ಆಗ್ತದೆ. ಅದರ ಬದಲಿಗೆ ಈಗ ನಾನು ಗುಡ್ಡೆಯಲ್ಲಿ 1000 ಅಡಿಕೆ ಗಿಡ ಹಾಕಿದ್ದೇನೆ. ಅಲ್ಲಿ 2 ಅಡಿಕೆ ಗಿಡ ಮಧ್ಯೆ ಈಗ ನಾನು ಕರಿಮೆಣಸಿನ ಬೆಳೆ ನೆಟ್ಟಿದ್ದೇನೆ. ಈಗ ಈಗ ಸ್ವಲ್ಪ ಅದಕ್ಕೆ ಶೇಡ್ ಕೊಟ್ಟಿದ್ದೇನೆ, ತುಂಬ ಬಿಸಿಲಿನ ಜಾಗ ಅದು. ಇನ್ನು ಮುಂದೆ ಅದಕ್ಕೆ PVC 4 inch PVC ಪೈಪ್ ತಂದು ಅದಕ್ಕೆ ಅಲ್ಲಲ್ಲಿ ತೂತು ತೆಗೆದು ಅದರೊಳಗೆ ಕೊಕ್ಕಪಿಟ್ಟ ತುಂಬಿಸಿ ಅದಕ್ಕೆ ಇದು ಮಾಡಿ ಅದಕ್ಕೆ 3 ಸ್ಟೇ ಕೊಟ್ಟು ಹತ್ತಲಿಕ್ಕೆ ಅನುಕೂಲ ಆಗುವ ಹಾಗೆ ಸ್ಟೇ ಕೊಟ್ಟು ಆ ರೀತಿ ಬೆಳೆಸುವ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕೆ ರೋಗ ಖಂಡಿತ ಕಡಿಮೆ ಅಂತ ನನಗೆ ಅನಿಸ್ತದೆ. ಸರಿ, ಒಳ್ಳೆಯದು ಶಿವಶಂಕರ ಭಟ್ರೆ. ಮುಖ್ಯವಾಗಿ ನಿಮ್ಮ ಕೃಷಿ ಮತ್ತು ನಿಮ್ಮ ಏನು ಮೊದಲು ಮಾಡ್ತಾ ಇದ್ದಂಥ ಎಲೆಕ್ಟ್ರಿಕಲ್ ಉದ್ಯೋಗ ಜೊತೆಗೆ ಈಗ ಮಾಡ್ತಾ ಇರುವ ಕೃಷಿಯ ಒಂದು ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಶಿವಶಂಕರ್ ಭಟ್ ಗುಂಡಿಮಜಲು ಅವರ ಸಮಗ್ರ ಕೃಷಿಯ ಅನುಭವವನ್ನು ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಶಂಕರ್ ಶಾನುಭೋಗ್ ಅವರು ಹಾಡಿರುವ ಭದ್ರಗಿರಿ ಅಚ್ಯುತದಾಸರ ಭಕ್ತಿ ರಚನೆಯೊಂದನ್ನು ಕೇಳೋಣ. ಶಂಖಚಕ್ರ ಗದಾಹಸ್ತೆ ಶುಭ್ರವರ್ಣೆ ಸುವಾಸಿನಿ ಮಮ ದೇಹಿ ವರಂ ಲಕ್ಷ್ಮೀ ಸರ್ವಸಿದ್ಧಿ ಪ್ರದಾಯಿನೀ. ಲಕ್ಷ್ಮೀ ಸರ್ವ ಸಿದ್ಧಿ ಪ್ರದಾಯಿನಿ. ಜನನಿ ಭವತಾರಿಣಿ ಹರಿ ಹೃದಯವಾಸಿನಿ ದುರಿತೌಘನಾಶಿನಿ ಹರಿ ಹೃದಯವಾಸಿನಿ ದುರಿತೌಘನಾಶಿನಿ. ಧರ್ಮ ಸ್ವರೂಪೆ ಚಿನ್ಮಾತ್ರೆ ಚಿದ್ರೂಪೆ ಸತ್ಯ ಧರ್ಮ ಸ್ವರೂಪೆ ಚಿನ್ಮಾತ್ರೆ ಚಿದ್ರೂಪೆ ಚಿತ್ತಕಾನಂದ ಸುಖವೀವ ಮಾತೆ ಸತ್ಯ ಧರ್ಮ ಸ್ವರೂಪೆ ಚಿನ್ಮಾತ್ರೆ ಚಿದ್ರೂಪೆ ಚಿತ್ತಕಾನಂದ ಸುಖವೀವ ಮಾತೆ ಭಕ್ತಕಲ್ಪ ದ್ರುಮೇಯೆ ಮುಕ್ತರೊಡೆಯಣೆ ಭಕ್ತಕಲ್ಪ ದ್ರುಮೇಯೆ ಮುಕ್ತರೊಡೆಯಣೆ ಸರ್ವ ಶಕ್ತಿಮಯೇ ದೇವಿ ನಿಜ ಭಕ್ತರನು ಕಾಯೇ ಹರಿ ಹೃದಯ ವಾಸಿನಿ ದುರಿತೌಘನಾಶಿನಿ ಶರಣ ದೀನಾರ್ಥ ಜನ ಜನನಿ ಭವತಾರಿಣಿ ಹರಿ ಹೃದಯ ವಾಸಿನಿ ದುರಿತೌಘನಾಶಿನಿ. ಧರಿಸಿರುವ ಧಾತ್ರಿನಿ ಕರದಿ ಕಮಲದ್ವಯವ ಧರಿಸಿರುವ ಧಾತ್ರಿನಿ ಪರಿಪರಿಯ ದುಃಖ ಪರಿಹರಿ ಸಂಮತಾಯೇ ಕರದಿ ಕಮಲದ್ವಯವ ಧರಿಸಿರುವ ಧಾತ್ರಿನಿ ಪರಿಪರಿಯ ದುಃಖ ಪರಿಹರಿ ಸಂಮತಾಯೇ ಶರಣ ರಕ್ಷಕಿ ಮೂಲ ನಾರಾಯಣನ ಪಾದ ಶರಣ ರಕ್ಷಕಿ ಮೂಲ ನಾರಾಯಣನ ಪಾದ ಶಿರದಿ ಪೊತ್ತಿಹ ಶರಣೆ ಕರುಣಿಸೈ ಮಾತೆ ಹರಿ ಹೃದಯ ವಾಸಿನಿ ದುರಿತೌಘನಾಶಿನಿ ಹರಿ ಹೃದಯ ವಾಸಿನಿ ದುರಿತೌಘನಾಶಿನಿ ಶರಣ ದೀನಾರ್ಥ ಜನ ಜನನಿ ಭವತಾರಿಣಿ ಹರಿಹೃದಯ.